18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಆಲಿಸುವಿರಿ. ಭಾಗವಹಿಸುತ್ತಾರೆ ಕೆಆರ್ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ನಾಟನಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎನ್ಎಸ್ ಗಂಗಾಧರ ಹಾಗೂ ಎಂಜಿ ರತ್ನಮ್ಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಗಂಗಾಧರ ಅವರೇ ನಮಸ್ಕಾರ. ನಮಸ್ಕಾರ. ರತ್ನಮ್ಮ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಹುಟ್ಟೂರು ಯಾವುದು ತಾಯಿ ರತ್ನಮ್ಮನವರೇ? ಮಡೆನ್ಕೋಡೆ. ನಿಮ್ಮ ತಂದೆ ತಾಯಿ ಹೆಸರೇನು? ಗಿರಿಗೌಡ ಜಯಮ್ಮ. ನೀವೆಷ್ಟು ಜನ ಮಕ್ಕಳು? ನಾವು 4 ಜನ ಹೆಣ್ಮಕ್ಳು, ಒಬ್ಬನೇ ಅಣ್ಣ. ಎಲ್ಲಿ ತನಕ ಓದಿದ್ರಿ ರತ್ನಮ್ಮನವ್ರೆ? 7th. 7th ಕ್ಲಾಸ್. ಎಲ್ಲಿ? ಮಡವಿನಕೋಡಿಲಿ. ಮಡವಿನಕೋಡಿಲಿ. ಜಮೀನು ಎಷ್ಟಿತ್ತು ತಂದೆಗೆ? ಅವ್ರಿಗೂ 10 ಎಕರೆ ಇತ್ತು. ಏನೇನು ಬೆಳೆ ಮಾಡ್ತಾ ಇದ್ರು? ಅವ್ರು ಕಬ್ಬು, ತೋಟ, ಇದು ರಾಗಿ, ಭತ್ತ ಬೆಳೆ. ನೀವೇನಾದ್ರು ಜಮೀನಿಗೆ ಹೋಗ್ತಿದ್ರ? ಇಲ್ಲ, ಹೋಯ್ತಿತ್ತಿಲ್ಲ. ಇಲ್ಲಿಗೆ ಬಂದ್ಮೇಲೆ ಹೋಯ್ತಿದ್ದು. ಹೌದಾ? ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ. ತಂದೆ ಮನೆಯಲ್ಲಿ ಯಾಕೆ ಹೋಗ್ತಿರ್ಲಿಲ್ಲ? ಅಲ್ಲಿ ಕಳಿಸ್ತಿತ್ತಿಲ್ಲ. ಹೌದಾ? ನೋಡಿ ಎಷ್ಟು ಪ್ರೀತಿಯಿಂದ ಸಾಕೊಂಡಿದ್ದಾರೆ. ಮನೆಯಲ್ಲಿ ದನ ಕರುಗಳನ್ನ ಏನಾದ್ರು ಇಟ್ಕೊಂಡಿದ್ರ ಅಪ್ಪನ ಮನೆಯಲ್ಲಿ? ಅಲ್ಲೂ ಹಸು ಇತ್ತು. ಅದ್ರ ಕೆಲಸನೂ ಮಾಡಿಸ್ತಿತ್ತಿಲ್ವೇ ತಾಯಿ? ಇಲ್ಲ, ಆಳಿದ್ರು ಮಾಡ್ಕೋತಿದ್ರು. ಹೌದಾ? ಆರಾಮಾಗಿ ಸ್ಕೂಲ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಮನೆಗೆ ಬರ್ತಿದ್ರು ಅಲ್ವೇ? ಮತ್ತೆ ಸಮಯ ಹೇಗೆ ಕಳೀತಿದ್ರಿ ಮನೆಯಲ್ಲಿ? ಮನೇಲಿ ಸ್ಕೂಲ್ಗೆ ಓದ್ತಿದ್ದು, ಮನೆಯಲ್ಲಿ ಮಾಮೂಲು ತಿಂಡಿ ಗಿಂಡಿ ಮಾಡೋ. ಮನೆ ಅಡುಗೆ ತಿಂಡಿ ಎಲ್ಲ ಮಾಡೋ ತಾಯಿ ಹೇಳ್ಕೊಟ್ಟಿದ್ರು ಅಲ್ವೇ? ಈಗ ಕೊಟ್ಟಿದ್ದು ಯಾವ ಊರಿಗೆ? ನಾಟನಹಳ್ಳಿಗೆ. ಯಜಮಾನರು ರೈತರು? ರೈತರು ಅಲ್ವೇ. ಈಗ ಇಲ್ಲಿ ಬಂದು ವ್ಯವಸಾಯದ ಕೆಲಸ ಮಾಡಿಸ್ತಾವೆ. ಹಸು ಐತೆ, ನಮ್ಮ ಅಪ್ಪನ ಮನೆ ಕೊಟ್ಟಿದ್ರು, ಅದು 7 ಕರು ಹಾಕಿ ಈಗ 2 ಹಸು ಕರುಗಳು ಮಾಡಿಕೊಂಡಿವಿ, ನಾವೇ ಮಾಡ್ಕೊಂಡು ಹೋಯ್ತೀವಿ. ಎಷ್ಟು ಹಸು ಇದೆ ಅಂದ್ರಿ ಮನೆಯಲ್ಲಿ? 2 ಹಸು. ಕುರಿ, ಕೋಳಿ, ಮೇಕೆ? ಮೇಕೆ 1-2 ಅವೆ, ಕೋಳಿ 1-5 ಅದಾವೆ ಅಷ್ಟು. 1-5 ಕೋಳಿ ಇಟ್ಕೊಂಡಿದ್ರಿ, ಕುರಿ ಇಟ್ಕೊಂಡಿಲ್ಲ? ಇಲ್ಲ. 1 ವಾತ ಐತೆ. ವಾತನ ಮಾಡಿಕೊಂಡಿದ್ದೀರಾ? ಸರಿ ಸರಿ. ದುಡಿಯೋ ಎತ್ತುಗಳೇನಾರು ಇದೆಯಾ? ಎತ್ತು ಇಲ್ಲ. ಎತ್ತಿಲ್ಲ. ಯಜಮಾನರು ಏನೇನು ಬೆಳೆ ಬೆಳೀತಾರೆ? ಅವರು ಬಂದಾಗ ಮಾಡ್ತಾರೆ, ಯಾವ ಹೋಯ್ತಾರೆ, ರಾಜಕೀಯ ಮಾಡ್ತಿದ್ದಾರೆ, ಆರಂಭ ಮಾಡ್ತಾರೆ ಬಂದಾಗ ಕೆಲಸ ಆಳ್ಗೊಳ್ಬಿಟ್ಬಿಟ್ಟು ಹೋಯ್ತಾರೆ. ಹೌದಾ? ನೀವು ನೋಡ್ಕೋತೀರಾ ಆಳ್ನ? ನಾವೇ ನೋಡ್ಕೋತೀವಿ. ಜಮೀನ್ಗೆ ಹೋಗ್ತೀರಿ? ಜಮೀನ್ಗೆ ಹೋಯ್ತೆ. ಬೆಳೆ ಏನಿದೆ ಅಂದೆ ನಿಮ್ಮ ಜಮೀನಲ್ಲಿ? ನಮ್ದು ಕಬ್ಬು ಐತೆ, ತೋಟ ಐತೆ, ರಾಗಿ ಇದೆ, ಅಡಿಕೆ ಐತೆ. ಅಡಿಕೆ? ಮತ್ತೆ ಅಡಿಕೆ ತೋಟ ಗೊಬ್ಬರ ಹಾಕ್ಸೋದು ಎಲ್ಲ ಆಳ್ಗೊಳ್ ಬರ್ತಾರೆ ಮಾಡಿಸ್ತೀವಿ. ಹೌದಾ? ಏನ್ ಮಾಡಿಸ್ತೀರಿ ಆಳುಗಳ ಕೈನಲ್ಲಿ ಕೆಲಸ? ಅದೇ ಗೊಬ್ಬರ ಹಾಕ್ಸ್ತೀವಿ, ಉಳಿಸೋದು, ಸೆತ್ತೆ ಕೆಳಿಸೋದು ಎಲ್ಲ ಮಾಡಿಸ್ತೀವಿ. ನೀವು ಏನಾದ್ರು ಕೆಲಸ ಮಾಡ್ತೀರಾ ಅಥವಾ ಮಾಡೋದಿಲ್ವಾ? ಎಲ್ಲ ಜೊತೆಲಿ ಸ್ವಲ್ಪ ಮಾಡ್ತೀವಿ ಸವ ಇದ್ದಂಗೆ. ಈಗ ದನಗಳಿಗೆ ಕೊಟ್ಟಿಗೆನಾ ಮನೆ ಹಿಂದ್ಗಡೆನೆ? ಇಲ್ಲ, ಕೊಟ್ಟಿಗೆನೆ ಐತೆ. ಇಟ್ಕೊಂಡಿದ್ದೀವಿ. ಅವನ್ನೇನು ಜಮೀನಿಗೆ ಕರ್ಕೊಂಡು ಹೋಗೋದು ಮತ್ತೆ ವಾಪಸ್ ಕಟ್ಕೊಂಡು ಹೋಗೋದು? ನಾವೇ ಇಟ್ಕೊಂಡು ಹೋಯ್ತೀವಿ, ಮೇಯಿಸ್ಕೊಬತ್ತೀವಿ. ತೋಟದಲ್ಲಿ ಮೇವೇನಾದ್ರೂ? ತೋಟದಲ್ಲಿ ಮೇವು ಹಾಕೊಂಡಿವಿ. ಏನೇನು ಹಾಕೊಂಡಿದ್ರಿ ಮೇವು? ಕಡ್ಡಿ ಹಾಕೊಂಡಿವಿ. ಏನ್ ಕಡ್ಡಿ? ಮೇವು ಕಡ್ಡಿ, ಜೋಳ ಕಡ್ಡಿ ಎಲ್ಲ ಹಾಕೊಂಡು ಬೆಳೆದಿದ್ದೀರಿ. ಮೇವ್ಗೆ ಏನು ಸಮಸ್ಯೆ ಇಲ್ಲ? ಇಲ್ಲ, ಸಮಸ್ಯೆ ಇಲ್ಲ. ಹಾಲು ಚೆನ್ನಾಗಿ ಕೊಡುತ್ತಾ? ಹಾಲು ಕೊಡ್ತಾರೆ, 8 ಲೀಟ್ರು 10 ಲೀಟ್ರು ಹಾಕ್ತೀವಿ ಅಷ್ಟು. ಕರಿಯೋರು ಯಾರು ಹಾಲನ್ನ? ನಾವು ಕರಿತೀವಿ, ಬಾಳವನ್ನೇ ಅವನ್ನ ಕರೀತಾರೆ. ಹೌದಾ? ಕರಿಯಕ್ಕೆ ಬರುತ್ತೆ? ಡೈರಿಗೆ ಹಾಕ್ತಿರೋದು ಹಾಲನ್ನ? ಡೈರಿಗೆ ಹಾಕ್ತೀವಿ. ಎಲ್ಲಿದೆ ಡೈರಿ? ಎಲ್ಲ ನಾಟನಹಳ್ಳಿಲಿ ಐತೆ. ಯಾರು ಯಜಮಾನರು ತಗೊಂಡೋಗಿ ಹಾಕೋದ? ಇಲ್ಲ, ಅವ್ರೆ ನಾವೇ ಹಾಕ್ತೀವಿ. ಹೋಗಿ ನೀವೇ? ಪರವಾಗಿಲ್ವೇ. ಒಂದು ಹೊತ್ತಿಗೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ? 8 ಲೀಟ್ರ್ ಹಾಕ್ತೀವಿ ಒಪ್ಪತ್ತಿಗೆ. ಒಪ್ಪತ್ತಿಗೆ? ದಿನಕ್ಕೆ 16 ಲೀಟ್ರ್. ದುಡ್ಡು ಎಷ್ಟು ಬರುತ್ತೆ ವಾರಕ್ಕೆ? 10 ರೂಪಾಯಿ, ಒಂದು 10,000 ರೂಪಾಯಿ ಬರ್ತದೆ. ಹೌದಾ? ಎಲ್ಲ ನಿಮ್ಮ ಹೆಸರಿಗೆ ಬರುತ್ತೋ ಅಥವಾ ಯಜಮಾನ್ರ? ನಮ್ಮ ಹೆಸರಿಗೆ ಬರ್ತದೆ. ನೋಡಿದ್ರ ಪರವಾಗಿಲ್ಲ. ಏನು ಮಾಡ್ತೀರಿ ದುಡ್ಡೆಲ್ಲ? ನಾವೇ ಮಾಡಿಕತೆ, ಖರ್ಚು ಮಾಡೋ ಖರ್ಚು ಮಾಡ್ಕೊಳ್ತೀವಿ, ಇನ್ನು ಮಾಡೋಕೆ ಮಾಡ್ತೀವಿ. ಹೌದಾ? ಯಜಮಾನ್ರೇನು ಕೇಳಲ್ವೇ? ಇಲ್ಲ, ಅದನ್ನು ಆಳ್ದು ದುಡ್ಡೇ ಕೇಳಲ್ಲ. ಡೈರಿ ದುಡ್ಡೆಲ್ಲ ನಿಮ್ಮದು? ಹೌದಾ? ಕೇಳಿದ್ರು ಕೊಡೋದಿಲ್ಲ ಯಜಮಾನ್ರೇ? ಇಲ್ಲ, ಅವ್ರೇನು ಕೇಳಲ್ಲ. ಪರವಾಗಿಲ್ಲ ಅಲ್ಲ, ಅಷ್ಟೊಂದು ದುಡ್ಡು ಮಾಡಿಕೊಂಡು ಏನು ಮಾಡಿರಿ? ಇನ್ನು ಮಾಮೂಲಿ ಮಾಡ್ತೀವಿ, ಒಂದು 5 ಕರು ಕೊಟ್ಕೋತೀವಿ, ಒಂದು ಒಡವೆ ಹಾಕೋತೀವಿ, ಒಡವೆಗೆ ಬಾ ಹಾಕೋತೀವಿ. ನೋಡಿದ್ರ ಅಂದರೆ ಈಗ ನಿಮ್ಮ ಹತ್ರ ಏನೇನು ಒಡವೆ ಇದೆ ಎಲ್ಲ ನೀವೇ ಮಾಡಿಸ್ಕೊಂಡ್ರ? ಇಲ್ಲ, ಅವರು ಮಾಡಿಸಿದ್ರು, ಒಂದು ಬಂದಂಗೆ ಸಣ್ಣ ಪುಟ್ಟಂತ ಮಾಡಿಸ್ಕೋತೀವಿ. ಮಾಡಿಸ್ಕೋತೀರಿ? ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬ ಮಗ, ಒಬ್ಬ ಮಗಳು. ಮಗಳಿಗೂ ಏನೇನು ಬೇಕೋ ಮಾಡಿಕೊಡ್ತೀರಿ? ಮತ್ತೆ ನೀವು ರಾಜಕೀಯ ಏನು ಮಾಡ್ತಿಲ್ವ? ಇಲ್ಲ, ರಾಜಕೀಯದಲ್ಲಿ ಈಗಿಲ್ಲ. ಆಗ ತಾಲೂಕು ಪಂಚಾಯತಿಗೆ ನಿಂತಿದ್ದು ಅಲ್ಲ, 20 ವರ್ಷ ಆಯ್ತು. ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದು ಪರವಾಗಿಲ್ವಾ, ಯಜಮಾನ್ರೆ ಕರ್ಕೊಂಡು ಹೋಗಿ ರಾಜಕೀಯ ಮಾಡೋದು ಅಥವಾ ನಿಮ್ಗೆ ನಮ್ಗೆ ಇಷ್ಟಿತ್ತಿಲ್ಲ. ಆಯ್ತು, ಈಗ ತಾಲೂಕ್ ಪಂಚಾಯತಿಗೆ ಹೋದ್ಮೇಲೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರ ಅಲ್ಲಿ ಎಲ್ಲ ಮಾಡಿದ್ರು ಅವರು, ನಾವೇನು ಇದು ಮಾಡ್ತಿತ್ತಿಲ್ಲ ಅವರು ನಿಂತ್ಕೊಂಡು ಮಾಡೋರು. ಹೌದು, ಏನೇನು ಮಾಡಿಸಿದ್ರಿ ತಾಲೂಕ್ ಪಂಚಾಯತಿ ಕಡೆಯಿಂದ ನಿಮ್ಮೂರಿಗೆ ಸುತ್ತಮುತ್ತ ಪ್ರದೇಶ? ಮಾಮೂಲು ಗ್ರ್ಯಾಂಟು ಡ್ರೈನೇಜು ಲೈಟಂದು ಎಲ್ಲ ಮಾಡಿಸೋರು. ಹೌದಾ, ಅಂದರೆ ನೀವು ರಾಜಕೀಯ ಮಾಡ್ತೀರಿ ಅಂದಂಗೆ ಆಯಿತು. ರಾಜಕೀಯದ ನಾವು ಹೋಗಲ್ಲ, ಅವರೇ ಹೋಗೋದು, ನಾವು ಮನೆ ಮೀಟಿಂಗ್ ಈಟಿಂಗ್ ಇದ್ದಾಗ ಹೋಗೋ. ಮೀಟಿಂಗಲ್ಲೆಲ್ಲ ಧೈರ್ಯವಾಗಿ ಚರ್ಚೆ ಮಾಡೋರ? ಸ್ವಲ್ಪ ಧೈರ್ಯ ಗೊತ್ತಿತ್ತಿಲ್ಲ. ಹೇಳಿ ಸರ್ ತಮ್ಮ ಬಗ್ಗೆ. ಗಂಗಾಧರ ಅವರೇ, ನಿಮ್ಮ ಹುಟ್ಟೂರು ನಾಟ್ನಳ್ಳಿನೇನ? ನಾಟ್ನಳ್ಳಿನೇ. ತಂದೆ ತಾಯಿ? ತಂದೆ ತಾಯಿ ಎಲ್ಲ ಇದ್ರು. ಏನ್ ಹೆಸರು? ಸಿದ್ದೇಗೌಡ ಅಂತ. ನಮ್ಮ ತಾತನ ಹೆಸರು ಬೋರೇಗೌಡ ಅಂತೇಳಿ. ಅವ್ರ ಹಿಂದಿನಿಂದನು ಅವರು ಲೀಡ್ರೇನೆ ನಮ್ಮ ತಾತ. ನಮ್ಮ ತಾತ ಏನು ಮಾಡ್ತಾ ಇದ್ರು ಅದೇ ರೀತಿ ನನ್ನನ್ನು ನನ್ನ ತಾಲೂಕಿನಲ್ಲಿ ಬೆಳ್ಕೊಂಡು ಬಂದಿದ್ದೀನಿ. ರಾಜಕಾರಣದಲ್ಲಿ 14 ಬಾರಿ ಚುನಾವಣೆಯಲ್ಲೂ ನನ್ನ ತಾಲೂಕು ಜನ ಸೋಲಿಸಿಲ್ಲ, ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಋಣಿಯಾಗಿ ಆ ಸೇವೆಯನ್ನು ಮಾಡಲಿಕ್ಕೆ ಮುಂದುವರ್ಕೊಂಡು ಹೋಗ್ತಾರೆ. ಏನು ಚುನಾವಣೆ ನಿಂತಿದ್ರಿ? ತಾಲೂಕು ಖಾದಿ ಗ್ರಾಮೋದ್ಯೋಗ ಮಂಡಳಿ, ಆಟ ಕೈಗಾರಿಕೆಯಲ್ಲಿ, ಜಿಲ್ಲಾ ಕೈಗಾರಿಕೆಯಲ್ಲಿ, ರಾಜ್ಯ ಕೈಗಾರಿಕಾ ಮಹಾಮಂಡಳಿನಲ್ಲಿ, ಈಗ ಕೃಷಿ ಸಮಾಜದಲ್ಲಿ ಗೆದ್ದು ತಿರ್ಗಾ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷರು ಅಲ್ವೇ? ಹೌದು. ಜಮೀನು ಎಷ್ಟಿದೆ? ಜಮೀನು 9 ಎಕರೆ ಇದೆ. ಏನೇನು ಬೆಳೆ ಮಾಡ್ತೀರಿ? ಅಡಿಕೆ ಇದೆ, ತೆಂಗಿದೆ, ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ. ಅಲ್ಲಿಂದ ಇನ್ನೇನಾದ್ರೂ ಸ್ವಲ್ಪ ಜಾಗದಲ್ಲಿ ಹಣ್ಣಿನ ಗಿಡ, ಹಳಸಿನ ಮರ, ಮಾವಿನ ಮರಗಳು, ಸೀಬೆ ಗಿಡ, ಸಪೋಟ ಗಿಡ, ಮನೆ ಬಳಕೆಗಾಗುವಂತ ಹಣ್ಣಿನ ಗಿಡಗಳನ್ನ ನೆಟ್ಕೊಂಡಿದ್ದೀವಿ. ನೀವು ಚಿಕ್ಕ ವಯಸ್ಸಿಂದಲೂ ರಾಜಕೀಯ ಕಡೆಗೇನೆ ಒಲವ ಅಥವಾ ವ್ಯವಸಾಯ ಕಡೆಗೂ ಪ್ರೀತಿ ಇಲ್ಲ? ನಾನು ವಿದ್ಯಾರ್ಥಿ ದೇಶನಲ್ಲೇ ಚನ್ನರಾಯಪಟ್ಟಣದಲ್ಲಿ ಓದ್ತಾ ಇರುವಾಗಲೇ 1969-70 ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ನಾನು ವಿದ್ಯಾರ್ಥಿ ಇದರಲ್ಲೇ ಅಲ್ಲಿ ಸ್ಟ್ರೈಕು ಅಂತೇಳಿ ಗಲಾಟೆ ಮಾಡಿ ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟಕ್ಕೆ ಇಳಿದಂಥವನು. ಅಲ್ಲಿಂದ ವ್ಯಾಪಾರಕ್ಕೆ ಹೋಗಿ ಹಾಸನ ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಷನ್ ಏಜೆಂಟ್ ಆಗಿ 40 ವ್ಯಾಪಾರದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೆ. ಏನು ವ್ಯಾಪಾರ ಮಾಡ್ತಾ? ಬೆಲ್ಲ ಕಾಯಿ ಎಲ್ಲ ಜಿಲ್ಲೆಗಳಿಗೂ ಕಳಿಸೋವು, ಹೊರ ರಾಜ್ಯಕ್ಕೆ ಕಳಿಸ್ಕೊಡೋವು. 81 ಸತ್ತಾಗ ಹೊಸೂರು ಫ್ಯಾಕ್ಟ್ರಿ ಬ್ಯಾನ್ ಮಾಡಿದ್ಮೇಲೆ ಸ್ವಲ್ಪ ವ್ಯಾಪಾರ ಕಡಿಮೆ ಆಯಿತು. ಅಂದರೆ ನೀವು ಆಮೇಲೆ ವ್ಯಾಪಾರ ನಿಲ್ಲಿಸ್ಬಿಟ್ರ? ಇಲ್ಲ, ವ್ಯಾಪಾರ ಮಾಡ್ತಲೇ ಇದ್ದೆ. ವ್ಯಾಪಾರ ಮಾಡಿ 80 ಪ್ರಥಮ ಬಾರಿಗೆ ತಾಲೂಕು ಖಾದಿ ಗ್ರಾಮೋದ್ಯೋಗ ಮಂಡಳಿಗೆ ಆಯ್ಕೆಯಾಗಿ ಅಧ್ಯಕ್ಷನಾಗಿ ಸತತ 7 ಆಯ್ಕೆಯಾದೆ. ಏನು ಮಾಡಿದ್ರಿ ಖಾದಿ ಗ್ರಾಮೋದ್ಯೋಗ ಮಂಡಳಿನಲ್ಲಿ? ಆಗ ಗ್ರಾಮೀಣ ಪ್ರದೇಶಕ್ಕೆ ಹೊಲಿಗೆ ತರಬೇತಿನ ತಂದಿದ್ದು, ಆ ರೈತರು ಅಕಾಲ ಮರಣ ಹೊಂದಿದ್ರೆ ಶಾಶ್ವತ ಪರಿಹಾರ ಕೊಡ್ತಕ್ಕಂಥ ಯೋಜನೆ ತಂದಿದ್ದು, ಹೆಣ್ಣು ಮಕ್ಕಳನ್ನು ಗುರುತಿಸಿ 80 ಈ ರಾಜ್ಯದ ಮಹಿಳಾ ಸಂಘ ಅಂತ ಮಾಡಬೇಕು ಅಂತೇಳಿ ನಮ್ಮ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಹಿಳಾ ಸಂಘಟನೆಯನ್ನು ಪ್ರಥಮ ಬಾರಿಗೆ ಕೆಆರ್ಪೇಟೆಯಲ್ಲಿ ಸುಮಾರು 50 5,000 ಜನ ಮಹಿಳೆಯರನ್ನು ಸೇರಿಸಿ ದೊಡ್ಡ ಪ್ರಥಮ ಸಭೆಯನ್ನು ಮಾಡಿ ಮಹಿಳಾ ಸಂಘ ಅಂತೇಳಿ ಹುಟ್ಟಾಕಿದ್ದು. ಹುಟ್ಟಾಕಿ ಇವತ್ತು 365 ಮಹಿಳಾ ಸಂಘಗಳು ನನ್ನ ತಾಲೂಕಿನಲ್ಲಿದ್ದಾವೆ. ಇವತ್ತು ಯಾವುದೇ ಕಾರ್ಯಕ್ರಮಕ್ಕೂ ಮಹಿಳೆಯರನ್ನು ಬಿಟ್ಟರೆ ನಾನು ಯುವಕರನ್ನ ಜಾಸ್ತಿ ಆಹ್ವಾನ ಮಾಡಲ್ಲ, ಅವ್ರು ಬರಲ್ಲ ಒಗ್ಗಟ್ಟಾಗಿ. ಏನು ಚಟುವಟಿಕೆ ಮಾಡ್ತಾರೆ ಮಹಿಳಾ ಸಂಘದವರು? ಹೊಲಿಗೆ ತರಬೇತಿ ಕಲ್ತಿದ್ದಾರೆ, ಎಂಬ್ರಾಯ್ಡಿಂಗ್ ಕಲ್ತಿದ್ದಾರೆ, ದ್ವಿದಳ ಧಾನ್ಯಗಳನ್ನು ಪರಿಶೀಲನೆ ಮಾಡಿ ಅವನ್ನು ಮೊಳಕೆ ಮಾಡಿ ಮಾರಾಟ ಮಾಡೋದು ಕಲ್ತಿದ್ದಾರೆ. ಆಮೇಲೆ ಪ್ರತಿ ಗ್ರಾಮೀಣ ಪ್ರದೇಶಕ್ಕೂ ಮಹಿಳಾ ಹೊಲಿಗೆ ತರಬೇತಿ ಕೇಂದ್ರಗಳನ್ನು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಮಾಡಿಸುವಂಥ ಯೋಜನೆಯನ್ನು ಜಾರಿಗೆ ತಂದೆ. PMRY SLC ಓದುವಂಥ ಮಕ್ಕಳಿಗಳಿಗೆ ಸಾಲ ಕೊಡುವಂಥ ಯೋಜನೆಯನ್ನು ಜಾರಿಗೆ ತಂದು ಅದನ್ನು ಮಾಡಿಸ್ತು. ಆಮೇಲೆ ಈ ಕಾರ್ಯಕ್ರಮಗಳು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ 8 ಪ್ರತಿ ವರ್ಷನೂ ಹಾಲೆ 35 ತಪ್ಪಿಸಿಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಅವ್ರ 10 ಬರಲಿ, 50 ಬರಲಿ, 500 ಬರಲಿ, ಅವ್ರನ್ನ ಗೌರವಿಸಿ ಒಂದು ಸಮಾವೇಶನ ಮಾಡ್ತೀನಿ. ಈಗ ಮಹಿಳಾ ದಿನಾಚರಣೆ ಮಾಡೋದ್ರ ಜೊತೆಗೆ ಈಗ ತಾವು ಮಹಿಳೆಯರ ಒಂದಷ್ಟು ಒಕ್ಕೂಟಗಳನ್ನೆಲ್ಲ ಮಾಡಿದೀನಿ ಅಂತಂದ್ರಲ್ಲ, ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಒಂದು ಯೋಜನೆ ಜಾರಿಗೆ ತತ್ತು, ಆಶಾ ಯೋಜನೆ ಅಂತ. ಅದರಲ್ಲಿ ಉತ್ತಮವಾಗಿ ನಡೆಸಿದಂಥ ಮಹಿಳಾ ಸಂಘಗಳಿಗೆ 1.25 ಲಕ್ಷ ರೂಪಾಯಿನ ಸರ್ಕಾರ ಸಹಾಯಧನವಾಗಿ ಕೊಡುವಂಥದ್ದು ಬಂತು. ಅಂಥದ್ದನ್ನು ಹೆಚ್ಚು ಕಮ್ಮಿ 600 ಸಂಘಕ್ಕೆ ನಮ್ಮ ತಾಲೂಕಲ್ಲಿ ಕೊಡಿಸಿಕೊಟ್ಟಿದ್ದೀನಿ. ಹೌದಾ? ಸರ್ಕಾರ ದುಡ್ಡನ್ನ. ಈಗ ಕೃಷಿಕ ಸಮಾಜದ ವತಿಯಿಂದ ಏನೆಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದೀರಿ? ಈಗ ಕೃಷಿ ಸಮಾಜ ಅಂದ್ರೆ ಹಿಂದೆ ವ್ಯವಸಾಯಕ್ಕೋಸ್ಕರನೇ ಈ ರಾಜ್ಯದಲ್ಲಿ ಬಳ್ಳಾರಿಯವರು ರಾಜೇಶ್ವರಿ ಅಂತಕ್ಕಂಥವರು ಒಳ್ಳೆ ಬೆಂಗಳೂರಿನಲ್ಲಿ ಹೃದಯ ಭಾಗದಲ್ಲಿ ಒಂದು ಜಾಗವನ್ನು ಕೊಟ್ಟು ರೈತರ ಪರವಾಗಿ ರೈತರು ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕೃಷಿ ಸಮಾಜವನ್ನು ಮಾಡಿ ಇವತ್ತು ಎಲ್ಲ ಕಡೆಗೂ ಪ್ರತಿ ಕೃಷಿ ಇಲಾಖೆಯಲ್ಲಿ ಒಂದು ಸಮಾಜ ಅಂತ ಮಾಡಿ ಯಾವ ರೈತರುಗಳು ಯಾವ ಬೆಳೆಯನ್ನು ಮಾಡ್ತಾರೆ ಅವ್ರಿಗೇನು ಅನುಕೂಲತೆಯನ್ನು ಮಾಡಿಕೊಡ್ಬೇಕು, ಆ ವ್ಯವಸಾಯಕ್ಕಾದಂಥ ಉಪಕರಣಗಳನ್ನು ಯಾವ ರೀತಿ ಕೊಡಿಸ್ಬೇಕು, ಆ ಬೆಳೆ ಮಾಡೋದನ್ನು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದನ್ನು ರೈತರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದೇ ಈ ಸಮಾಜ. ಅಂದರೆ ನಾನು ಖಾದಿ ಗ್ರಾಮೋದ್ಯೋಗದಲ್ಲಿ ಸತತ 7 ಬಾರಿ ಆಯ್ಕೆ ಆಗಿದ್ದರಿಂದ ಕೃಷಿ ಸಮಾಜಕ್ಕೆ ಬೇರೆ ಬೇರೆ ಸ್ನೇಹಿತರುಗಳು ಮಾಡ್ತಾಯಿದ್ರು, ಅದಕ್ಕೆ ಎಂಟ್ರಿ ಆಗಿರಲಿಲ್ಲ. ಈ ಸಾರಿ ನನ್ನ ತಾಲೂಕಿನ ಎಲ್ಲ ಜನಗಳು ಪ್ರವಾಸ ಕಳಿಸ್ತಾ ಇದ್ದು ವರ್ಷ ವರ್ಷ ಅವರು ಪ್ರವಾಸ ಕಳಿಸ್ತೀವಿ ಪ್ರತಿ ಸಮಾಜದವ್ರನ್ನ ಹೊರಗಡೆ ರಾಜ್ಯಗಳು ಜಿಲ್ಲೆಗಳು ಹೋಗಿ ಅಧ್ಯಯನ ಮಾಡಿ ಅಲ್ಲಲ್ಲಿ ಏನೇನು ಬೆಳೆ ಬೆಳೀತಾರೆ ಆ ಬೆಳೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಾಲೂಕು ರೈತರುಗಳಿಗೆ ತಿಳಿಸ್ಬೇಕು ಅಂತ ಒಂದು ಯೋಜನೆಯನ್ನು ಸರ್ಕಾರ ಹಾಕ್ಕೊಂಡಿದೆ. ಏನೇನು ಕೆಲಸ ಮಾಡಿದಿರಿ ಕೃಷಿಕ ಸಮಾಜದಲ್ಲಿ ಹೇಳಿ? ಈಗ ಎಲ್ಲಿ ಬಾವಿಗಳನ್ನ ಕೃಷಿ ಹೊಂಡಗಳನ್ನ ತೋಡ್ತಾ ಇದ್ದಾರೆ ಅದು ಯೋಗ್ಯವಾದ ಜಾಗದಲ್ಲಿ ಮಾಡ್ತಾ ಇದ್ದಾರ, ಅದು ರೈತರಿಗೆ ಅನುಕೂಲತೆ ಆಗ್ತಾ ಇದೆಯಾ, ಎಲ್ಲ ವರ್ಗದ ಜನವನ್ನು ಗುರುತಿಸಿ ಎಲ್ರಿಗೂ ಆದ್ಯತೆ ಕೊಡ್ತಾ ಇದ್ದಾರ ಅದನ್ನ ಹೋಗಿ ಸಮೀಕ್ಷೆ ಮಾಡ್ತೀವಿ. ಗೊಬ್ಬರಗಳನ್ನ ಖಾಸಗೀಕರಣದಿಂದ ಮಾರಾಟ ಮಾಡೋದು, ಸೊಸೈಟಿಯಿಂದ ಮಾರಾಟ ಮಾಡೋದು, ಕೆಲವರು ಅವ್ರಿಗೆ ತಕ್ಕಂಥದ್ದನ್ನು ಕೊಡದೇ ಅವ್ರಿಗೆ ಬೇಕಾದಂಥ ಮಾರಾಟ ಮಾಡೋದು, ನಿಗದಿಯಾದಂಥ ಬೆಲೆಗಳನ್ನ ಹಾಕ್ತಾ ಇರೋವಂಥವ್ರಿಗೆ ಎಲ್ರಿಗೂ ಹೋಗಿ ನೋಡಿ ಎಚ್ಚರಿಕೆ ಕೊಟ್ಟು ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಹೋಗಿ ರೈತರಿಗೆ ಅನುಕೂಲತೆ ಆಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ತೋಟ ಯಾವ ಥರ ನಿರ್ವಹಣೆ ಮಾಡ್ತಿದ್ರಿ ರತ್ನಮ್ಮನವರೇ? ತೆಂಗಿನ ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ? ಅದೇ ಮನೆ ಗೊಬ್ಬರ ಆಮೇಲೆ ಅದಂತ ಔಷಧಿ ತಂದೆ ಬಿಡ್ತ ನನ್ನ ಮಗ ಇದ್ದ. ಏನು ಔಷಧಿ? ಅದೆಂಥದ್ದು ಔಷಧಿ ತಂದ್ರೆ ಬಾಳೆದು ಅಡಿಕೆ ಇದಕ್ಕೆ ಔಷಧಿ ಹಾಕೋದು, ಉಳೋದು, ಮೇವು ಕಟ್ ಮಾಡೋದು, ತೋಟವ ಉಳಿಸೋದು, ಮನೆ ಗೊಬ್ಬರ ಹಾಕೋದು, ಕೋಳಿ ಗೊಬ್ಬರ ಹಾಕೊಟ್ಟಿದ್ವಿ. ಓಕೆ, ಅಂದರೆ ಕೊಟ್ಟಿಗೆ ಪಕ್ಕದಲ್ಲೇ ಒಂದು ತಿಪ್ಪೆ ಮಾಡಿದ್ದೀರಾ ಅಥವಾ ಜಮೀನಲ್ಲಿ ತಿಪ್ಪೆ ಮಾಡ್ಕೊಂಡು ಅಲ್ಲಿ? ಜಮೀನಲ್ಲಿ. ಜಮೀನಲ್ಲಿ ನಿಮ್ಮ ಮನೆಯಿಂದ ಜಮೀನು ಎಷ್ಟು ದೂರ ಇದೆ? ಒಂದು ಪರ್ಲಂಗ ಆಯ್ತು. ಹೌದಾ? ಅಂದರೆ ಮನೆಯಿಂದ ಗೊಬ್ಬರ ತಗೊಂಡೋಗಿ ಜಮೀನು ಹಾಕಿ ಅಲ್ಲಿ ಗೊಬ್ಬರ ಮಾಡ್ಕೋತೀರಿ? ಹೌದಾ? ಹಾಂ ಹಾಂ. ಎಷ್ಟಿದೆ ತೆಂಗು ಏನಾದರೂ ಲೆಕ್ಕ ಗೊತ್ತೇ? ತೆಂಗು ಒಂದು 800 ಆಯ್ತು. ಹೌದಾ, ಸರಿ ಏನ್ರಿ, 800 ತೆಂಗಿದೆಯಾ? ಅಲ್ಲಿ ಸಸಿಗಳು ಲೆಕ್ಕ ಸಸಿಯಲ್ಲ ದೊಡ್ಡ ಗಿಡ ಇರೋದು ಒಂದು 300 ಚಿಕ್ಕ ಸಸಿಗಳು ಎಲ್ಲ ಸೇರಿಸಿ 800. ಫಲ ಕೊಡೋವು ಎಷ್ಟಿದಾವೆ? ಫಲ ಕೊಡೋ ಒಂದು 300 ಐತೆ. ಈಗ ಅಡಿಕೆ ಈಗ ಬಿಡ್ತಾ ಇದೆ ವರ್ಷದಿಂದ. ಹೌದಾ? ಅಡಿಕೆ ಇತ್ತೀಚೆಗೆ ಹಾಕಿದ್ದು? ಅಡಿಕೆ ಯಾಕೆ ಹಾಕಿದ್ರಿ ಗಂಗಾಧರ್ ಅವರೇ? ಸರ್, ಅದು ಅಡಿಕೆ ಅಂದ್ರೆ ಕೆಳಗಡೆ 1,000 ಗಿಡ ಮಾಡ್ಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡು 800 ಸಸಿನ ತಂದಿಟ್ಟು ಹಳೇದು ಒಂದು 300 ಇತ್ತು, ಇನ್ನೊಂದು ಜಾಗದಲ್ಲಿ 150 ಇತ್ತು ಬೇರೆ ಕಡೆ, 1,000 ಮಾಡಬೇಕು ಅಂತೇಳಿ ಅಡಿಕೆ ಮಾಡಿದ್ದೀವಿ. ಯಾಕೆಂದರೆ ಇನ್ನು ಮುಂದೆ ಲೇಬರ್ಗಳು ಕಷ್ಟ ಅಲ್ಲ, ಅದರಿಂದ ಅಡಿಕೆ ತೆಂಗಲು ಮಾಡಿದ್ದೀವಿ. ಮೇಲೆ ಸಸಿನ ತಂದಿದ್ದ ಗೋಟ್ ತಂದಿದ್ದ? ಇಲ್ಲ, ಗೋಟು ತಂದಿದ್ದು, ಸಸಿನೂ ಸ್ವಲ್ಪ ತರಿಸ್ದೆ. ಹೇಳಿ ತಾಯಿ. ಅದೇ ಸಸಿನ ಸ್ವಲ್ಪ ತಂದಿದ್ರು, ಗೋಟ್ ನಡ್ತಿದ್ವಲ್ಲ. ಗೋಟ್ ಎಲ್ಲಿ ತಂದ್ರಿ, ಸಸಿ ಎಲ್ಲಿ ತಂದ್ರಿ? ಗೋಟ್ ನಮ್ಮ ಅಲ್ಲೇ ಅಲ್ಲೇ ತೋಟದಲ್ಲೇ ಗೋಟ್ ಮಾಡಿದ್ದು. ನಿಮ್ಮ ತೋಟದಲ್ಲಿ ಅಂದ್ರೆ ನಿಮ್ಮ ಮರದಿಂದಲೇ? ಸಸಿ ಹೇಗೆ ಮಾಡ್ತೀರಾ ಗೊತ್ತಾ, ಅಡಿಕೆ ಸಸಿನ? ಅದೇ ಗೊಬ್ಬರ ಇದಕ್ಕೆ ಕವರ್ ತುಂಬಿಟ್ಟು ಗೊಬ್ಬರ ಮಣ್ಣು ಎಲ್ಲ ಸೇರಿಸಿ ಇದು ಮಾಡಿಬಿಟ್ಟು ಗೋಟ್ ಒಣ್ಣೆ ಇದು ಮಾಡಿದ್ದು. ಹೌದಾ? ನೀವೇ ಮಾಡಿದ್ರ? ಮಾಡಿದ್ರು, ಆಳು ಬಂದಿದ್ರಲ್ಲ ಜೊತೆಲ್ಲ. ಈಗ ಗುದ್ದವನ್ನೆಲ್ಲ ಗೋಟ್ ಸಂಗ್ರಹಿಸ್ತೀರಾ ಅಥವಾ ಅದಕ್ಕೆ ಏನಾದ್ರು ವಿಚಾರ ಇದೆಯಾ, ಇಂಥ ಮರದಿಂದಲೇ ಆಯ್ಕೆ ಮಾಡಬೇಕು? ಇಲ್ಲ, ಹಳೆ ಮರದವ್ ತೆಗ್ದು ಮಡಗ್ತೇವೆ. ಆಯಿತು, ಹಳೆ ಮರದ ಸರಿ. ಹಳೆ ಮರದಲ್ಲಿ ಬಿಡೋ ಎಲ್ಲ ಗೋಟ್ನು ತಗೋತೀರಾ? ತೆಗ್ದು ಬೇಕಾದಾಗ, ಸಸಿಗಳು ಬೇಕಾದಾಗ ಮಡಗ್ತೀವಿ. ಹೌದಾ? ಹಳೆ ಮರ ಅಂದ್ರೆ ಎಷ್ಟು ವರ್ಷ ಹಳೇದು ನಿಮ್ಮ ಹತ್ರ ಇರೋದು? ಸುಮಾರು ನಮ್ಮ ಮಾವನ ಕಡೆ ಅದು ನಮ್ಮ ಮಾವ ನೆಟ್ಟವು. ಹೌದಾ? ಎಷ್ಟು ವರ್ಷದ್ರಿ ಗಂಗಾಧರ್? ಹೆಚ್ಚು ಕಮ್ಮಿ 40 ವರ್ಷದ ಮೇಲಾಗಿದೆ ಅದು. ಹಳೆ ತೋಟ, ಹಳೆ ತೋಟ, ಅದೊಂದು 300 ಗಿಡ ಇದೆ. ನೀವು ಸಸಿ ಮಾಡಿ ಮಾರಾಟ ಮಾಡ್ತೀರಾ? ಮಾರಾಟ ಅಲ್ಲ, ಏನ್ ಹೇಳಿ, ನಮಗೆ ಸಸಿ ಎಷ್ಟು ಬೇಕಷ್ಟು ಕೊಟ್ಟನ್ನ ಮಳೆ ಕಟ್ಟಿ ಗೊಬ್ಬರದಲ್ಲಿ ಚೀಲಕ್ಕೆ ಹಾಕಿ ಸಣ್ಣ ಸಣ್ಣ ಮಳೆ ಬಂದ್ಮೇಲೆ ಅದನ್ನ ಕವರ್ಗೆ ಹಾಕಿ ಮಣ್ಣು ಮತ್ತೆ ಕೆಬ್ಬೆ ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಬೆಳೆಸ್ಕೊಂಡು ಸರಿ ಅದನ್ನು ನಾಟಿ ಮಾಡ್ಕೊಳ್ತಾವು. ತೆಂಗಿನ ತೋಟನ ಅಭಿವೃದ್ಧಿ ಮಾಡಿರೋದ್ಯಾರು? ಅದು ನಿಮ್ ತಂದೆನೇ? ಇಲ್ಲ, ತೆಂಗು ನಾನು ಮಾಡಿಸಿದ್ದು. ನಮ್ಮ ತಂದೆ ಮಾಡಿದ್ರು, ಹಳೇದು ಸೀತು. ನಾನು ಮೇಕಡಿಕೆ 1.7 ಚಿಲ್ಲರೆ ಎಕರೆಗೆ ನಾನು ನೆಡ್ಸಿದ್ದೀನಿ. ಅದು ಫಲಕ್ ಬಂದಿದೆ ಈಗ 300 ಗಿಡ. ತೆಂಗಿನ ಸಸಿಗಳನ್ನು ತಂದಿದ್ದೆಲ್ಲಿ? ಇಲ್ಲ, ತೆಂಗಿನ ಸಸಿನ ನಾವು ಒಟ್ಲು ಓದಿದ ಒಂದು 200 ಇನ್ನೊಂದು 200 ಸೊಸಿನ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ತಗೊಂಡಿದೆ. ಹೌದಾ? ಎಲ್ಲಿ ತೋಟಗಾರಿಕಾ ಇಲಾಖೆ? ನಮ್ಮ ಕೇರ್ಪೇಟೆ ನರ್ಸರಿನಲ್ಲಿ. ನರ್ಸರಿನಲ್ಲಿ. ಈಗ ತೆಂಗು ಯಾವ್ಯಾವ ವಯಸ್ಸಿನ ಗಿಡಗಳಿದಾವೆ ನಿಮ್ಮ ತೋಟದಲ್ಲಿ? ನಮ್ದು 10 ವರ್ಷದಿಂದ ಹಿಡಿದು 25 ವರ್ಷದವಿದಾವೆ. ನಮ್ಮ ತಾತನ ಕಾಲದಾಗ ಒಂದು 45 ವರ್ಷದವು, ಒಂದು 40-50 ಗಿಡ ಇದೆ. ಹೌದಾ? ಎಲ್ಲಾ ವಯಸ್ಸಿನ ತೆಂಗು ಇದೆ. ಇದೆ. ಅದೊಂದು ಸಸಿ ಮಾಡ್ತೀರಾ? ತಳ್ಳಾರು ಕೊಡ್ಬೋದು, ಇಲ್ಲ ನಾವು ಇರೋ ಸಸಿಲಿ ಒಂದು 10-20 ತಗೊಂಡೋಗಿ ಅಂತ ಹೇಳ್ಬೋದು. ಯಾಕೆ ನನ್ನ ಈ ಜಂಜಾಡ್ತಲ್ಲ ಅದ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಪ್ರತಿ ವರ್ಷ ನೀವು ತಳ್ಳನ ತಂದು ಸಸಿ ಮಾಡಿ ಇಟ್ಟಿರ್ತೀರಿ, ಬೇಕಾದವ್ರಿಗೆ ಆಪ್ತರಿಗೆ ಆತ್ಮೀಯರಿಗೆ ಕೊಡ್ತೀವಿ, ಅಲ್ಲೇ ಹೋಗ್ಕೋತೀನಿ ಒಂದ್ ಜಾಗದಲ್ಲಿ. ಎಷ್ಟು ಕಾಯಿ ಬರುತ್ತೆ ಅಂತ ಏನಾದ್ರೂ ಗೊತ್ತೇ ರತ್ನಮ್ಮನವ್ರೆ? ಕಾಯಿ ಕೊಡ್ತಿರೋ, ಎಳ್ನೀರು ಕೊಡ್ತಿರೋ, ಕೊಬ್ಬರಿ? ಈಗ ಸ್ವಲ್ಪ ಕಾಯಿ ಕೊಡ್ತಿದ್ದೋ, ಈಗ ಸ್ವಲ್ಪ ಎಳ್ನೀರು ಕೊಡ್ತೀವಿ, ಕಾಯಿ ಬಿದ್ದೋ ಒಂದು ಹಾಕ್ತೀವಿ. ಹೌದಾ? ಎಷ್ಟು ಎಳ್ನೀರು ಮಾರ್ತೀರಿ? ಒಂದು 6 ತಿಂಗಳಿಗೆ ಒಂದು 2,000 ಸಿಗ್ತದೆ. ಅಲ್ಲೇ ಜಮೀನ್ ಹತ್ರನೇ ಕೊಟ್ಬಿಡ್ತೀರಾ? ಏನು ಅವರೇ ಕುಯ್ಕೊಂಡೋಯ್ತಾರೆ. ನಾನದ್ ಮಾರಬೇಡ ಅಂತ ಹೇಳಿದ್ದೆ. ಕೋತಿಗಳದು ಅವಳಿ ಅಂತ ಹೇಳಿ ಹೊಳೆ ದಡದಲ್ಲಿ ಅದರಲ್ಲಿ ಈ ಅಮ್ಮ ಕುಯಿಸಿ ಮಾರ್ಕೊಂಡಿತ್ತು ಒಂದೆರಡು ಸಾರಿ. ಅದಕ್ಕೆ ತೆಂಗಿನ ಎಳ್ನೀರು ಕೆಡಬೇಡ ಕಣಮ್ಮ, ನಿಮ್ಗೆ ಪ್ರಪಂಚದಲ್ಲಿ ಆ ಪ್ರಾಣಿಗಳಿಗೂ ನಾವು ಕೊಡಬೇಕು, ಅದು ತಿಂದರೆ ಏನಾದ್ರಕ್ಕೆ ನಮಗೆ ಲಾಸ್ ಆಗಲ್ಲ. ಬೇಡ ಅಂದೆ, ಆ ಸಣ್ಣ ಸಣ್ಣದೆಲ್ಲ ಉದುರ್ತದೆ ಅನ್ನೋ ಒಂದು ಇದಕ್ಕೋಸ್ಕರ ಆ ಒಂದು 100 ಮರದಲ್ಲಿ ಮಾರ್ಕೊಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಾನು ಬೇಡ ಅಂತ ಪ್ರಾಣಿಗಳು ತಿನ್ನಲಿ. ಕೋತಿಗಳಿಗೂ ಕೊಡಿ ಅಂತಾರ? ಯಾಕೆ ಕೊಡಬಾರ್ದು ನೀವು ರತ್ನಮ್ಮನವ್ರೆ? ಕೋತಿಗಳಿಗೆ ಯಜಮಾನ್ರು ಹೇಳ್ತಾರಂತಲ್ಲ ಎಳ್ನೀರು ಕೊಡಬೇಡಿ ಅಂತ, ಆದ್ರೆ ನಿಮಗೆ ಕೋತಿಗೆ ಯಾಕೆ ಕುಡಿಸ್ಬೇಕು ಅಂತ ಅಲ್ವೇ? ಎಳ್ನೀರು ಮಾರ್ತಾ ಇದ್ದೀರಿ, ಕೊಬ್ಬರಿಗೂ ಹಾಕ್ತೀರಾ? ಇಲ್ಲ, ಬಿದ್ದಂಗೆ ಹಾಕ್ತೀವಿ, ನಾಳೆ ತೊಡ್ತವ ಕಾಯಿ ತಗೋತಿ, ಕಾಯಿಗೂ ಇದು ಮಾಡ್ತೀವಿ. ಕಾಯಿ, ಕೊಬ್ಬರಿ, ಎಳ್ನೀರು ಮೂರು ಮಾಡ್ತಾ ಇದ್ದೀರಿ ಅಲ್ವೇ? ಚೆನ್ನಾಗಿ ಬರ್ತಾ ಇದೆಯಾ ಕಾಯಿ? ಸೈಜ್ ಬರ್ತದೆ. ಸಂಖ್ಯೆ ಎಷ್ಟು ಬಿಡ್ಬೋದು ಒಂದೊಂದು ಮರದಿಂದ? ಸಂಖ್ಯೆ ಲೆಕ್ಕ ಹಾಕೋಕ್ಕಾಗಲ್ಲ, ಒಂದಂಗೆ ಇದು ಕೆಡಕ್ತೀವಿ. ಕೊಬ್ಬರಿ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಇಟ್ಕೊಂಡಿದ್ದೀರಾ ಕೊಬ್ಬರಿ ಹಾಕೋಕ್ಕೆ? ಕೊಬ್ಬರಿ ಏನು ಜಾಸ್ತಿ ಹಾಕಲ್ಲ, ಕಾಯಿ, ಎಳ್ನೀರು. ಕಾಯಿ, ಕಾಯಿ ಮಾರ್ಕೆಟ್ಗೆ ಏನಾದ್ರು ಹೋಗಿದ್ದೀರಾ ಅಥವಾ ಎಲ್ಲ ಯಜಮಾನರು ಅವರೇ ತಗೊಂಡೋಯ್ತಾರೆ? ಅವರೇ ತಗೊಂಡೋಗ್ತಾರೆ. ಎಲ್ಲಿ ಮಾರ್ತೀರಿ ಸರ್ ಕಾಯಿನೆಲ್ಲ? ನಮ್ಮ ಕೇರ್ಪೇಟೆ ಮಾರ್ಕೆಟೇ ಇದೆ. ಮಾರ್ಕೆಟು? ಹಾಂ, ಮಾರ್ಕೆಟ್ಗೆ ಬರೋದು ತಾಮ್ರದು, ಅದನ್ನು ನಾವೇ ತಗೊಂಡೋಗ್ತೀವಲ್ಲ, ಬೆಂಗಳೂರಿಗೆ ಕಳಿಸ್ತೀನಲ್ಲ, ಅದ್ರ ಜೊತೆಲಿ ಕಳಿಸ್ತೀನಿ. ಓ, ಇವತ್ತಿಗೂ ನೀವು ವ್ಯಾಪಾರ ಬಿಟ್ಟಿಲ್ಲ? ವ್ಯಾಪಾರ ಮಾಡ್ತಿದ್ದೀರಿ, ಬರೀ ಕಾಯಿ ಅಷ್ಟೇನಾ ಅಥವಾ ಬೇರೆದು ಮಾಡ್ತೀರಾ? ನಮ್ಮ ಸ್ನೇಹಿತರುಗಳದ್ದೇ ಎಲ್ಲ ಹೋಟ್ಲುಗಳಿದೆಯಲ್ಲ ಬೆಂಗಳೂರಿನಲ್ಲಿ, ಹೋಟ್ಲುಗಳು, ಅಲ್ಲಿಗೆ ನಮ್ಮ ಕಾಯಿದಲ್ದೇ ಸಂತೆಯಿಂದ ಪರ್ಚೇಸ್ ಮಾಡಿಕೊಡ್ತಾರೆ. ಒಂದು 3-4 ಜನ ಇದ್ದಾರೆ, ನಮ್ಮದೇ ವೆಹಿಕಲ್ ಇದೆ, ಆ ವೆಹಿಕಲಲ್ಲಿ ತಗೊಂಡು ಎಲ್ಲ ಹೋಟ್ಲುಗಳಿಗೂ ಸಪ್ಲೈ ಮಾಡ್ತಾರೆ. ಏನು ಎಣಿಕೆ ಲೆಕ್ಕದಲ್ಲಿ ಕೊಡ್ತೀರೋ? ಟನ್ ಲೆಕ್ಕ? ಈಗೆಲ್ಲ ತೂಕ ಬಂದಿದೆ, ಹಾಗೆ ಎಣಿಕೆ ಐತೆ ತೂಕ. ಹೌದಾ? ಯಾವುದು ಒಳ್ಳೇದು ಅಂತೀರಿ ರೈತನಿಗೆ? ರೈತನಿಗೆ ತೂಕನೂ ಒಳ್ಳೇದೆಯಾ? ಎಣಿಕೆಯಲ್ಲಿ ಮೋಸ ಮಾಡ್ತಾರೆ, ತೂಕ ಮಾಡಿ ಕೊಡೋದು ಒಳ್ಳೇದು. ಹೌದಾ? ಎಲ್ಲಿ ತೂಕ ಮಾಡಿಸ್ತೀರಿ? ಮಾರ್ಕೆಟ್ನಲ್ಲಿ. ಹೌದಾ? ಅಲ್ಲೇ ಅಲ್ಲಲ್ಲೇ ಸ್ಕೇಲ್ಗಳಲ್ಲಿ ತಗೊಳ್ತಕ್ಕಂಥವ್ರಿಗೆ ಅಲ್ಲೇ ಸ್ಕೇಲಲ್ಲಿ ಮಾಡಿಸ್ತೀವಿ. ವೇಬ್ರಿಡ್ ಇದೆ, ವೇಬ್ರಿಡ್ದಲ್ಲೂ ಮಾಡಿಸ್ತೀವಿ. ಈಗ ತೂಕ ಅಂದರೆ ದೊಡ್ಡದು, ಚಿಕ್ಕದು, ಎಲ್ಲ ಒಂದೇ ರೇಟು? ಒಂದೇ ರೇಟು, ಎಲ್ಲ ಒಂದೇ ರೇಟು. ಎಣಿಕೆ ಆದರೆ ಬೇರೆ ಬೇರೆ ಬೇರೆ ಬೇರೆ ಇರ್ತದೆ ಅಲ್ವೇ? ಹೌದು. ಅಡಿಕೆ ಫಸಲು ಶುರುವಾಗಿದೆಯಾ? ಶುರುವಾಗಿದೆ. ಅದನ್ನೇನು ಮಾಡ್ತೀರಿ? ಅದನ್ನು ಈಗ ಹೊರಗಡೆ ಶಿವಮೊಗ್ಗದವರು, ಬೀರೂರಿನವರು, ನಮ್ಮ ಸ್ಥಳದಲ್ಲಿ ಬೂಕಿನ ಕೆರೆ, ಹೆಗ್ಡಳ್ಳಿ, ಮಾಕ್ಕೊಳ್ಳಿ, ಎಮ್ನಳ್ಳಿ ಅಂತಿದೆ, ಅಲ್ಲಿ ಸ್ವಲ್ಪ ಅಡಿಕೆ ವ್ಯಾಪಾರಸ್ಥರಿದ್ದಾರೆ. ಅವ್ರುಗಳು ತೋಟಗಳನ್ನ ಬಂದು ಮಾಡ್ಕೋತಾರೆ, 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಈ ಥರ. ಆ ಮಾಡಿಕೊಂಡು ಚೇಣಿನಲ್ಲಿ ಕುಯ್ಕೊಂಡು ಹೋಗ್ತಾರೆ. ನಾವುಗಳೆಲ್ಲ ಏನು ಮಾಡ್ತೀವಿ ಅಂದರೆ ಕುಯಿಸಿಸ್ಬಿಟ್ಟು ತೂಕದ ಲೆಕ್ಕದಲ್ಲಿ ಕೊಡ್ತೀವಿ. ಇಲ್ಲ ಅವರೇ ಕುಯ್ಕೊಂಡ್ರೆ 1 ಕೆಜಿಗೆ 5 ರೂಪಾಯಿನ ಕುಯ್ಕೊಳ್ಳೋರಿಗೆ, ವ್ಯವಸಾಯಕ್ಕೆ ಬಿಟ್ಬಿಟ್ಟು ಉಳ್ಕೊಂಡು ನಮಗೆ ಕೊಡಿ ಅಂತ. ಚೆನ್ನಾಗಿ ಅಭ್ಯಾಸ ಇತ್ತಲ್ಲ ನಿಮಗೆ, ನೀವೇ ಯಾಕೆ ಅಡಿಕೆ ಬೇಯಿಸ್ಬಾರ್ದಿತ್ತು? ಅಡಿಕೆ ಬೇಯಿಸೋದಕ್ಕೆ ಸಾಕಷ್ಟು ಸಹಾಯಕರು ಬೇಕು, ಅವ್ರು ಸಿಗಲ್ಲ. ಅವ್ರು ಅದೇ ಒಂದು ವೃತ್ತಿ ಇಟ್ಕೊಂಡಿದ್ದಾರೆ. ಅವಾಗ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಅದು ಒಂದು ಸುಲಭ ಆಗ್ತದೆ, ಈಗ ಅಡಿಕೆ ಎಡಿಸಿ ಮಾಡುವಂಥದ್ದು. ಈಗ ನಾವೆಲ್ಲ 1 ಟನ್ನು 8 ಟನ್ನು 1 ಟನ್ನು 1 ಟನ್ನು ಎಲ್ಲ ಮಾಡೋಕ್ಕಾಗಲ್ಲ. ಅವ್ರ ಹೆಚ್ಚು ಕಮ್ಮಿ 50 ಟನ್ನು 60 ಟನ್ನು ಸಂಗ್ರಹಣೆ ಮಾಡಿಕೊಂಡು ಒಂದೇ ಥರ ಲೇಬರ್ಗಳು ಇಟ್ಕೊಂಡು ಮಾಡ್ತಾರೆ. ಅದರಿಂದ ಅವ್ರಿಗೆ ಅನುಕೂಲತೆ. ಎಷ್ಟು ಕೊಡ್ತೀರಿ ನಿಮ್ಮ ಅಡಿಕೆನ ಒಂದು ವರ್ಷಕ್ಕೆ? ಈಗ ನಮ್ಮಲ್ಲಿ 1 ಕ್ವಿಂಟಾಲು 700 ರೂಪಾಯಿನ ಕೊಟ್ಟಿದ್ದೀನಿ. ಹೌದಾ? ಹಸಿದು? ಹಸಿದು. ಕೆಲವು ದಿವಸ ಟೌನ್ ಆದಾಗ 65 ರೂಪಾಯಿ ಕೊಟ್ಟಿದ್ವಿ. 60-75 ನಡೀತಾ ಇದೆ ಈಗ ಅಲ್ವೇ? ಒಳ್ಳೆ ದರ ಇದೆ ಅಡಿಕೆ, ಒಳ್ಳೆ ದರ ಇದೆ. 80 ಆಗಿತ್ತು. ತೆಂಗು ಎಷ್ಟಕ್ಕೆ ಮಾರ್ತೀರಿ? ತೆಂಗು ಈಗ 75 ರೂಪಾಯಿವರೆಗೂ ಆಗಿತ್ತು, 65 ರೂಪಾಯಿಗೆ ಬಂದು ನಿಂತಿದೆ. 60 75 ಒಳಗಡೆ ಆಜುಬಾಜು ಓಡ್ತಾ ಇದೆ ಈಗ ತೆಂಗು. ತೆಂಗು ಒಳ್ಳೆ ದರ ಬಂದ್ಬಿಟ್ಟಿದೆ ಈಗ. ತೆಂಗು ದರ ಬಂದಿದೆ ಅಂದ್ರೆ ಎಲ್ಲ ಎಳ್ನೀರಿಗೂ ಇಷ್ಟ ಇದಾರೆ. ಅದರಿಂದ ಉತ್ಪನ್ನವನ್ನ ಎಳ್ನೀರಿಗೆ ಕೊಟ್ಬಿಟ್ಟು ಅವರು ಕಾಯಿ ಬಲ್ತು ಸಿಗ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿ ಸಿಗ್ತಾ ಇಲ್ಲ. ಅಲ್ಪ ಸ್ವಲ್ಪ ಎರಡು ಮೂರು ಉಳಿದದನ್ನ ತತ್ತಾರೆ ಒಬ್ಬೊಬ್ಬ ರೈತ, ಒಂದು ಕ್ವಿಂಟಾಲು ಎರಡು ಕ್ವಿಂಟಾಲು ಐದು ಕ್ವಿಂಟಾಲು ಥರನೇ ಜಾಸ್ತಿ ಆಗಿದೆ. ಈಗ ಹಿಂದೆ 5 ಟನ್ 10 ಟನ್ ಕೊಡ್ತಿದ್ದಂತ ರೈತ ಈಗ 5 ಕ್ವಿಂಟಾಲ್ 6 ಕ್ವಿಂಟಾಲಿ ಬಂದಿದ್ದಾರೆ. ಎಲ್ಲ ಎಳ್ನೀರಿಗೆ ಕೊಟ್ಬಿಡ್ತಾರೆ, ಹತ್ತಾರಿಲ್ಲ. ಎಳ್ನೀರಿ ಕೊಡೋದ್ರಿಂದ ಕೊಬ್ಬರಿ ಮತ್ತೆ ತೆಂಗಿಗೆ ಬೆಲೆ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಿರೋದು ಹೌದು ಅಲ್ವೇ? ಹೌದು. ನಮಸ್ತೆ ಕರುನಾಡಿಗೆ ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೆಆರ್ ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು ಎನ್ಎಸ್ ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ ಮಾಡುವಾರೋ ಪ್ರೇಮ ಜೀವಿ. ಸಾಧಕ ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಕಬ್ಬು ಬೆಳಿತೀರಾ? ಕಬ್ಬು ತಡೀರಿ, ರತ್ನಮ್ಮನವ್ರು ಹೆಂಗೆ ಬೆಳಿತಾರೆ ಅಂತ ಹೇಳಿ ಹೇಳಿ ತಾಯಿ. ಯಾವ ಕಬ್ಬು ಬೆಳೆಯೋದು, ಏನಾದ್ರು ಹೆಸರು ಗೊತ್ತೇ? ಕಬ್ಬು ಇಲ್ಲ, ಹೆಸರು ಗೊತ್ತಾವುದು. ಕಬ್ಬಿನ ಬೇಸಾಯ ಎಲ್ಲ ಅವ್ರದ್ದು. ನೀವೇನ್ ಕಬ್ಬಿನ ಗದ್ದೆ ತವಕೇನು ಹೋಗಲ್ಲ? ಹೋಯ್ತಿವಿ, ಬರ್ತೀವಿ, ಎಲ್ಲ ಮಾಡ್ಕೋತಾರ. ಹೌದಾ? ಮತ್ತೆ ಮನೆಗೆ ಏನೋ ಒಂದಷ್ಟು ಬೆಳ್ಕತೀನಿ ಅಂದ್ರೆ ಸೊಪ್ಪು ತರಕಾರಿ ನಿಮ್ಮ ಅಡುಗೆ ಮನೆಗೆ? ಅಡುಗೆ ಮನೆಗೆ ತರಕಾರಿ ಏನು ಜಾಸ್ತಿ ಬೆಳೆಯಲ್ಲ, ಮನೆಗೆ ಅಷ್ಟೇ ಮಾಡ್ಕೋತೀವಿ. ಹ್ಞೂ ತಾಯಿ, ಏನೇನು ಬೆಳ್ಕೋತೀರಿ ಹೇಳಿ ತೋಟದಲ್ಲಿ? ಸೊಪ್ಪು, ಹೀರೆಕಾಯಿ, ಮೆಣಸಿನ್ಕಾಯಿ, ಒಂದು ಮೂಲಂಗಿ ಹಾಕ್ಕೊಂಡು ಸ್ವಲ್ಪ ಬೆಳ್ಕೋತೀವಿ ಅಷ್ಟೇ. ಏನೇನು ಸೊಪ್ಪು ಬೆಳಿತೀರಿ? ಅದೇ ಮಾಮೂಲಿ ದಂಟು ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಒಂದೊಂದು ಪಟ ಕುಯ್ಕೊಂಡು ಮಾಡ್ಕೋತೀವಿ ಅಷ್ಟೇ. ಅದು ಹೊಟ್ಲು ಪಾತಿ ಮಾಡ್ಕೊಂಡು ಮಾಡೋದು. ಹೊಟ್ಲು ಹೆಂಗೆ ಮಾಡ್ತೀರಿ? ಒಂದು ಗುದ್ಲಿಲಿ ಆಗಿದ್ದು ಮಾಡಿಬಿಟ್ಟು ಆಳ ಐತಲ್ಲ, ಒಬ್ಬ ಆಳವನ್ನೇ ಮಾಡ್ತಾನೆ. ಅಂದ್ರೆ ನೀವು ನಿಂತ್ಕೊಂಡು ಮಾಡಿಸ್ತೀರಿ. ಬೀಜ ಬೀಜ ಕ್ಯಾಟ್ಪಟ್ಟಿ ಅಂತ ತಗೊಂಡೋಯ್ತು. ಹೌದಾ? ಬೇರೆ ಬೇರೆ ಸೊಪ್ಪುಗಳು ಬೇಕಾದಷ್ಟು ಸ್ವಲ್ಪ ಹಾಕತ್ತೀವಿ ಹೇಳಿ. ಇನ್ನೊಂದಷ್ಟು ಸೊಪ್ಪಿನ ಹೆಸರನ್ನ, ಕೆರೆ ಸೊಪ್ಪು ಹಾಕಲ್ವಾ, ಮೆಂತ್ಯ, ದಂಟು ಸೊಪ್ಪು, ಸಾಂಬಾರ್ ಸೊಪ್ಪು ಎಲ್ಲ ಹಾಕತ್ತೆ. ಎಲ್ಲಾ ಸೊಪ್ಪುಗಳನ್ನ ಹಾಕ್ತೀರಿ? ಮನೇಲಿ ವಾರ ಪೂರ್ತಿ ಸೊಪ್ಪಿನ ಸಾರೇನಾ? ಸ್ವಲ್ಪ ಸ್ವಲ್ಪ ಹಾಕತ್ತೆ. ಅಂದ್ರೆ ಸೊಪ್ಪಿನ ಸಾರು ಮುದ್ದೆ ಇರ್ಲೇಬೇಕೇನೋ? ದಿನ ಬೇಕು ಅವ್ರಿಗೆ, ಸಾಯಂಕಾಲ ಹೊತ್ತು. ಸಾಯಂಕಾಲ ಹೊತ್ತು ಗಂಗಾಧರ್ ಅವ್ರಿಗೆ ಮುದ್ದೆ ಇದ್ದಿದ್ರೆ ಆಗುದಿಲ್ಲ. ಆಮೇಲೆ ತರಕಾರಿಗಳು ಏನೇನು ಹಾಕಿದಿರಿ ಅಂದ್ರಿ? ತರಕಾರಿ ಏನು, ಹೀರೆಕಾಯಿ, ಸ್ವಲ್ಪ ಸೀಮೆ ಬದನೆಕಾಯಿ, ಚಪ್ರ ಮಾಡಿ ಹಾಕಿದಿರಿ? ಚಪ್ರ ಮನೆಗೆ ಆಗಷ್ಟು ಹಾಕತ್ತೆ. ಹೀರೆಕಾಯಿ ಬಿಟ್ರೆ ಪಡ್ಲಕಾಯಿ ಬೆಳೆಯಲ್ವೇ? ಪಡ್ಲಕಾಯಿ, ಹಾಗಲಕಾಯಿ ಬೆಳೆಯಲ್ವೇ? ಹಾಗಲಕಾಯಿ. ತೊಂಡೆಕಾಯಿ ಬೆಳಿತೀರಾ? ಏನೋ ಒಂದೊಂದು ಸ್ವಲ್ಪ ಜಾಗ ಇದ್ದಂಗೆ ಸ್ವಲ್ಪ ಹಾಕತ್ತೆ. ಹೌದಾ? ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮ್ಯಾಟೊ ಅವೆಲ್ಲ ಹಾಕತ್ತೀವಿ. ಒಂದೊಂದು 4-5 ಗಿಡ 5-6 ಗಿಡ ಹಾಕ್ತೀರಿ ಬೇಕು ಅಂದಾಗ ಹೋಗೋದು. ಇದೆಲ್ಲ ಮನೆ ಹಿಂದ್ಗಡೆ ಬೆಳ್ಕೋತೀರೋ ತೋಟದಲ್ಲಿ ಬೆಳಿತೀವಿ? ಹೊಲತ್ತವು. ಬೇಜಾರಾದಾಗ ಕಾಲಾಡ್ಕೊಂಡು ಅಲ್ಲಿ ಹೋಗಿ ಸೊಪ್ಪು ತರಕಾರಿ ಕಿತ್ಕೊಂಬಂದು ಮನೇಲಿ ಅಡುಗೆ ಮಾಡೋದು ಮಾಡೋದು ಅಲ್ವಾ ನಮ್ಮ. ಮತ್ತೆ ಈಗ ಮಕ್ಕಳೆಲ್ಲ ನಿಮ್ಮ ಜೊತೆ ವ್ಯವಸಾಯದಲ್ಲಿ ಸಹಕರಿಸ್ತಾರ? ಇಲ್ಲ, ಅವನು ಏನೋ ಮಾಡ್ತಾನೆ. ಅವನು ಕ್ಯಾಟ್ಪಟ್ಟಲ್ಲ ಅವನು. ಹೌದಾ? ಬಿಡುವಾದಾಗ ಬಂದು ವ್ಯವಸಾಯದ ಕೆಲಸ ಮಾಡ್ತಾರೆ. ನಿಮಗೆ ಜಮೀನಲ್ಲಿ ಇನ್ನೂ ಒಂದಷ್ಟು ಬೇರೆ ಬೇರೆ ಹಣ್ಣಿನ ಬೆಳೆ ಬೆಳಿಬೇಕು ಆ ಥರದ್ದೆಲ್ಲ ಏನು ಆಸೆ ಇಲ್ವೇ? ಇಲ್ಲ, ಅಷ್ಟೇನು ಆಸೆ ಇದಿಲ್ಲ. ಅವ್ರು ಬೆಳೆದವಂತ ಹೇಳ್ತಾರಲ್ಲ, ಅದೇ ಒಂದೊಂದು ಗಿಡ 8-8 ಗಿಡ ಹಾಕತ್ತಾರೆ ತಿನ್ನಕ್ಕೆ. ಹೌದಾ? ಏನೇನು ಹಣ್ಣಿನ ಗಿಡ ಇದೆ? ಸಪೋಟೋ, ಕಿತ್ತಲೆ, ಆಮೇಲೆ ನೆಲ್ಲಿಕಾಯಿ ಒಂದೊಂದು ಗಿಡ ಹಾಕೊಂಡು ಎಷ್ಟು ಬಳಸ್ತೀರ ನೆಲ್ಲಿಕಾಯಿ? ಅದೇ ಅದು ತಿನ್ನಕ್ಕೆ ಉಪ್ಪಿನ ಕಾಯಿಗೆ ಹಾಕತ್ತಾರಲ್ಲ ಹಾಕೋದಾ? ಉಪ್ಪಿನಕಾಯಿ ಹಾಕಕ್ ಬರುತ್ತೆ ನಿಮ್ಗೆ ನೆಲ್ಲಿಕಾಯಿದು? ಹೆಂಗ ಹಾಕೋದು ಹೇಳ್ಕೊಂಡು ನೋಡುವ. ಸಾಸಿವೆ ಗೀರ್ಗೆ ಖಾರ ಪುಡಿ ಹಾಕಿ ಮಾಡ್ತೀವಿ. ನಾವು ಹಾಕಲ್ಲ, ಹಂಗೆ ಒಂದ್ ಗಿಡ ಹಾಕತ್ತೀವಿ, ಬೆಳೆಯೋದು ಕೊಡ್ತೀವಿ. ಅಷ್ಟು ಉಪ್ಪಿನಕಾಯಿ ಅದ ತಿನ್ನೋದಕ್ಕಿಲ್ಲ ನಾವು ಜಾಸ್ತಿ ಅದ ತಿನ್ನಕ್ಕಿಲ್ವೇ. ಇಳ್ಳಿಕಾಯಿಂದ ಹಾಕತ್ತೀವಿ. ಇಳ್ಳಿಕಾಯಿ ಮಾಡ್ತೀರಾ? ಹೇಳಿ ಅದನ್ನ ಮಾಡ್ತೀರಾ? ಅದೇ ಮೆಣಸಿನಂತೆ ಸಾಸಿವೆ ಗೀರ್ಗೆ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಅಚ್ಚಿಕಾರ ಪುಡಿ ಹಾಕೊಂಡು ಮಾಡ್ತೀವಿ. ಅರಿಶಿನ ಪುಡಿ ಹಾಕೊಂಡು. ಇಳ್ಳಿಕಾಯಿ ಎಷ್ಟು ಗಿಡ ಇದೆ? ಒಂದು ಗಿಡ ಐತೆ. ಒಂದೇ ಗಿಡ ಮನೆಗೆ ಬೇಕಾದ್ನೆಲ್ಲ ಒಂದೊಂದು ಗಿಡ ಹಾಕೊಂಡಿದ್ದೀರಿ. ಹೇಳಿ ಗಂಗಾಧರ್ ಅವರೇ, ಕಬ್ಬು ಹೆಂಗೆ ಬೆಳಿತೀರಿ? ಕಬ್ಬು ಸೀಮ 419 ಒಳ್ಳೆ ಇಳುವರಿ ಬರ್ತದೆ ಅಂತ ಅದನ್ನ ಹಾಕ್ತಾ ಇದ್ದೆ. ಹಳೇ ತಳಿ ಅದು? ಹಳೇ ತಳಿ. ಅದೇ ಇವತ್ತು ಇಳುವರಿ ಬರೋದುವೆ. ಸಾವಯವಕ್ಕೂ ಬೆಸ್ಟ್ ಆದಂತ ತಳಿ ಅದೇನೆ. ಸಾವಯವ ಕೃಷಿ ಮಾಡೋರ ನೀವು? ಇಲ್ಲ, ಅತಿ ಪೂರ ಸಾವಯವನ್ನು ಮಾಡಕ್ ಹೋಗಲ್ಲ. ಮೆನ್ನೂರನ್ನು ಜಾಸ್ತಿ ಹಾಕಲ್ಲ, ಮನೆ ಗೊಬ್ಬರ ಹಾಕಿಸ್ತೀವಿ ನಾವು. ಅದಕ್ಕೆ ದನ ಜಾಸ್ತಿ ಇದ್ರೆ ಎತ್ತು ಎಮ್ಮೆ ಅಲ್ಲವ, ಜಾಸ್ತಿ ಹಾಕವು. 60-70 ಟನ್ವರೆಗೆ ಬೆಳೆಯುವ ಒಂದು ಎಕರೆಗೆ 300-400 ಟನ್ ಗಂಟು ಬೆಳೆದಿದ್ದೀನಿ. ಈಗ ಎಷ್ಟು ಎಕರೆ ಕಬ್ಬು ಬೆಳೆಯದು ನೀವು? ಕಬ್ಬು ಬೆಳೆಯೋಕೆ 4 ಎಕರೆ ಬಿಟ್ಕೊಂಡಿದ್ದೀವಿ ಅದರೊಳಗಡೆ. ಈಗ ತೆಂಗಿನೊಳಗಡೆನೂ ಹಾಕ್ತಾ ಇದ್ದಾರೆ. ನಾನು 2-3 ವರ್ಷದಿಂದ ಬೇರೆ ಹುಡುಗರಿಗೆ ಅವರು ಬೆಳ್ಕೊಂಡು ನನಗೆ 2 ಲಕ್ಷ ರೂಪಾಯಿ ಕೊಡುವಂಥದ್ದು ಮಾಡಿದೆ. ಹೆಚ್ಚಿಗೆ ಅವರು ಯಾವ ತಳಿ ಕಬ್ಬು ಬೆಳೆಸ್ತಾ ಇರೋದು ನೀವು? CO-419 ಮತ್ತೆ C-64. ಅದೇ ಬಿಳಿ ಕಬ್ಬು ಅಂತ ಅದು ಅದನ್ನ ಬೆಳೆದು ಅನ್ನವರ ಅಂತ ಹೇಳ್ತಾರೆ ನಮ್ಮಲ್ಲಿ. ಅದಕ್ಕೆ ಆ ಕಬ್ಬನ್ನ ಹಾಕ್ತಾ ಇದ್ದು, ಜಾಸ್ತಿ ಹೊಡೆ ಬರಲ್ಲ ಅಂತ. ಈಗ ಬೆಳೆಯಲ್ವಾ ನೀವು ಕಬ್ಬನ? ಐತೆ ಕಬ್ಬು, ಈಗಲೂ ಇದೆ. ಇದೆಯಾ? ಈಗ ನೀವು ತೆಂಗಿನ ತೋಟದಲ್ಲಿ ಬೆಳಿತೀರಾ? ತೆಂಗಿನ ತೋಟದೊಳಗೆ ಬೇರೆ ಸಪ್ರೇಟ್ ಇರೋದನ್ನ ಭತ್ತಕ್ಕೆ ಹಾಕೊಂಡಿದ್ದಾರೆ. ಭತ್ತ ಎಲ್ಲ ತೆಂಗೊಳಗಡೆ ಕಬ್ಬು ಇರೋದು ಈಗ 6 ಎಕರೆಯಲ್ಲಿ. ತೆಂಗಿಗೆ ಏನು ತೊಂದರೆ ಆಗಲ್ವಾ? ದೂರ ದೂರಕ್ಕೆ ಹಾಕ್ತಿವಲ್ಲ, ಏನ ಕಬ್ಬಿನ ಗುಣಿನ ಗುದ್ದುಮಟ್ಟೆ ಎಲ್ಲ ಬೀಳ್ತದೆ ಅಂತ ಇಳುವರಿ ಕಡಿಮೆ. ಬೇರೆ ಜಾಗದಲ್ಲಿ 70-80 ಟನ್ ಬೆಳೆಯೋದಕ್ಕೂ ಈ ತೆಂಗಿನ ಸಸಿ ಒಳಗಡೆ 40-50 ಟನ್ ಬರೋತಿಗೆ ತುಸ್ತು. ಅಂದ್ರೆ ಕಬ್ಬಿಗೆ ಗೊಬ್ಬರ ಹಾಕ್ತೀರಿ? ಅದು ತೆಂಗಿಗೂ ಆಯ್ತದೆ, ನೀರು ಆಯ್ತದೆ. ಅದರಿಂದ ಚಿಕ್ಕದ್ರಲ್ಲಿ ಸ್ವಲ್ಪ ನುಸಿಸ್ತವೆ, ಈಗೇನು ತೊಂದರೆ ಇಲ್ಲ. ದೊಡ್ಡ ಗಿಡ ಆಗಿರೋ ನೀರಿಗೇನು ನಿಮ್ಗೆ ಆಶ್ರಯ? ನನಗೆ ನೀರು ಬೋರು ಇದೆ, ಹೊಳೆಯಿಂದನೂ ಇದೆ, ಬಾವಿಯಿಂದನೂ ಇದೆ. ಪೂರ್ತಿ ಹೊಳೆಯಿಂದ ಮೇಗಡಿಗೆ ಬರ್ತದೆ ನೀರು, ಮೇಲಿಂದ ಅದೇ ನೀರನ್ನ ಅದೇ ಇದರಲ್ಲಿ ಎಲ್ಲ ಜಮೀನಿಗೂ ಹೋಗೋ ರೀತಿ ಮಾಡಿದ್ದೀನಿ. ಹೊಳೆ ಪಕ್ಕದಲ್ಲಿರೋರು ನೀವು? ಹೊಳೆ ಕಾಲುವೆ ಮಧ್ಯ, ಹೊಳೆಯಿಂದ ಕಾಲುವೆಯಿಂದ ಕೆಳಕು ಜಮೀನಿದೆ ಹೊಳೆವರೆಗೆ, ಕಾಲುವೆಯಿಂದ ಮೇ 3 ಗಂಟೆನೂ ಇದೆ. ಹೊಳೆನೇ ಪಕ್ಕದಲ್ಲದೆ ನೀರಿಗೆ ತೊಂದರೆ ಇಲ್ಲ, ಒಳ್ಳೆ ಜಾಗ ಅಲ್ವೇ. ಹೊಳೆಯಿಂದ್ಲೂ ಮೋಟರ್ ಎಲ್ಲಾನು ಜಾಯಿಂಟ್ ಮಾಡಿದೀನಿ, ಒಂದೇ ತಗ ಬರ್ತದ ನೀರು. ಬಾವಿನೂ ಇದೆಯಾ? ತೋಡ ಬಾವಿ? ತೋಡ ಬಾವಿನೂ ಇದೆ. ಪೂರ್ತಿ ಜಮೀನಿಗೆ ಹರಿಸ್ಬಿಡ್ತೀರಿ ನೀರು? ನೀರಿಗೆ ಡ್ರಿಪ್ ಏನ್ ಮಾಡ್ಕೊಂಡಿಲ್ಲ ನೀವು? ಡ್ರಿಪ್ ಇದೆ, ಡ್ರಿಪ್ ಅಡಕೆ ಗಿಡ ಹಾಕಿದ್ವಲ್ಲ, ಹಾಗೇನ್ ಮಾಡಿದ್ರು ಅದಕ್ಕೊಂದು ಪೈಪ್ ಅಡ್ಜಸ್ಟ್ ಮಾಡಿ ಎಲ್ಲಕ್ಕೂ ಸಿಂಪ್ ಮಾಡಿ ಅಲ್ಲಲ್ಲಿ ನೀರು ಬೆಳಂಗ್ ಮಾಡಿದೆ. ಚೆನ್ನಾಗಿ ಕೇಳೋವರೆಗೂ ತುಂಬ ಹಾಕ್ಬೋದು, ಡಿಪ್ಪಲ್ಲೂ ಹಾಯಿಸ್ಬೋದು, ಎಲ್ಲಾ ತರದ ವ್ಯವಸ್ಥೆನೂ ಇಟ್ಕೊಂಡಿದ್ರೆ. ಮಣ್ಣಿಗೆ ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಹಾಕ್ತೀನಿ, ಹಟ್ಟಿ ಗೊಬ್ಬರ. ಅದ್ರ ಜೊತೆಗೆ ಕೆಬ್ಬೆ ಮಣ್ಣೆ ಇರಿಸ್ತೀನಿ, ಹಸಿರು ಸತ್ತೆನ ಕುಯಿಸಿ ತಿಪ್ಪೆಗೆ ಹಾಕಿ ಗೊಬ್ಬರ ಮಾಡಿ ಸಾಲದೆ ಹೋದನ್ನ ಬೇರೆ ಇರ್ತವಿಂದ 2-3 ಟ್ರ್ಯಾಕ್ಟರ್ ತಗೊಂಡು ಗೊಬ್ಬರ ಅಂತೂ ಕಂಪಲ್ಸರಿ ಹಾಕಿ ಹಾಕ್ತೀನಿ. ಮಣ್ಣು ಎಷ್ಟು ವರ್ಷಕ್ಕೆ ಒಂದ್ಸರಿ ಓಡಿಸ್ತೀರಿ? ವರ್ಷನೂ ಓಡಿಸ್ತೀನಿ, ಕೆರೆಯಲ್ಲಿ ಸಿಕ್ತಾಗ. ಹೌದಾ? ಯಾವ ಕೆರೆ? ಪಕ್ಕ ಮೂಡ್ನಳ್ಳಿ ಅಂತಿದೆ, ಅಲ್ಲಿಂದ ತರಿಸಿ ತಿಪ್ಪೆಗೆ ಗೊಬ್ಬರದ ಮೇಲೆ ಹಾಕಿಸ್ತೀನಿ. ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಅದ ಹಾಕ. ಗೋಡ್ ಆಯ್ಕೆ ಮಾಡೋದು ಹೆಂಗೆ? ಇದು ನಮ್ಮ ತೋಟಕ್ಕೆ ಸರಿ ಆಯ್ತದೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು ಹೆಂಗೆ? ಅಲ್ಲಿ ನೋಡ್ತೀವಲ್ಲ ನಾವು, ಕೆಬ್ಬೆ ಮಿಶ್ರ ಆಗಿರ್ತದ, ಗೋಡ್ ಮಿಶ್ರ ಆಗಿ ಬಂದಿರ್ತದ, ಮರಳು ಮಿಶ್ರವಾಗಿರ್ತದ, ಇಲ್ಲ ದರ್ಕ್ಲಾಗಿರ್ತದ, ಅದನ್ನ ನೋಡಿ ನಮ್ಮ ಭೂಮಿಗೆ ಕೆಬ್ಬೆಗೆ ಹೊಂದ್ಕೊಳ್ಳುವಂಥದ್ದನ್ನ ಹಾಕಿಸ್ತೀನಿ, ಸ್ವಲ್ಪ ಮರಳು ಮಿಕ್ಸ್ ಆಗಿರುವಂಥದ್ದನ್ನ. ಈಗ ನಿಮ್ದು ಹಟ್ಟಿ ಗೊಬ್ಬರನ ಯಾವ ತರ ತಯಾರು ಮಾಡ್ತೀರಿ ಹೇಳಿ, ಹೇಗೆ ಮಾಡ್ಕೊಂತೀರಿ, ಏನೇನು ಹಾಕ್ತೀನಿ ಅಂತಂದ್ರೆ? ಅದಕ್ಕೆ ಈಗ ಸಗಳಿನ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀವಾ? ಆಯ್ತು. ಈ ಬೇಲಿಗಳಿದಾವಲ್ಲ ಅಲ್ಲಿ ಬರ್ತಕ್ಕಂತ ಸತ್ತೆಗಳಿರ್ತದಲ್ಲ, ಏನೇನು ಸತ್ತೆ ಹಾಕ್ತೀರಿ? ಇದು ಗಿಡ ಬರ್ತದೆ ಹಣ್ಣು ಸತ್ತೆಗಳು ಅಂದ್ರೆ ಹಬ್ಬಿಕೊಂಡು ಬರ್ತದೆ ಒಂಥರ. ಕಳ್ಳಿನೂ ಹಾಕ್ತೀರಾ? ಕಳ್ಳಿನೂ, ಕಳ್ಳಿನೂ ಕರಗಿಸ್ತೀನಿ, ಅದನ್ನು ಕಟ್ ಮಾಡಾಕಿ. ಆಮೇಲೆ ಗುದ್ದುಮಟ್ಟೆ ಇದೆಯಲ್ಲ ಅದನ್ನು ಕತ್ತರಿಸಾಕ್ತೀವಿ, ಎಲ್ಲ ಕರಗ್ತದೆ. ನೀರು ಜಾಸ್ತಿ ಇರ್ತದೆ, ಮಳೆ ನೀರೆಲ್ಲ ತುಂಬಿಕೊಳ್ತದೆ, ಆಮೇಲೆ ಊರೊಳಗಡೆಯಿಂದ ಬರೋ ನೀರು ಹೋಗ್ತದೆ, ಅದರಿಂದ ಚೆನ್ನಾಗಿ ಕರಗ್ತದೆ ಗೊಬ್ಬರ ನಮಗೆ. ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಅದಕ್ಕೆ ತರಿಸ್ತೀನಿ. ಮಣ್ಣು ಹಾಕ್ತೀರಿ? ಅದು ಮಣ್ಣಲ್ಲಿ ಹಾಕಿ ಮಿಕ್ಸ್ ಮಾಡದೆ ಹೋದ್ರೆ ಹೀಟ್ಗೆ ಕೆಲವು ಗಿಡ ನಶಿಸ್ಬಿಡ್ತವೆ. ಅದಕ್ಕೆ ಅದೇನು ಮಾಡ್ತೀವಿ, ತಿಪ್ಪೆಗೆ ಹಾಕ್ಬಿಟ್ಟು ಮಣ್ಣಲ್ಲಿ ಮುಚ್ಚಿ ಒಂದು 2-3 ತಿಂಗಳು ಕರಗದನ್ನ ಆಮೇಲೆ ಇಟಾಚಿನಲ್ಲಿ ಕಲಸಿ ತುಂಬಿಸ್ತೀನಿ. ಅಂದ್ರೆ ಚೆನ್ನಾಗಿ ಹಟ್ಟಿ ಗೊಬ್ಬರ ಬಳಸ್ತೀನಿ. ಹಟ್ಟಿ ಗೊಬ್ಬರ ಹಾಕ್ತೇನೆ ಹೋದ್ರೆ ಬೆಳೆ ಬರಲ್ಲ. ಭತ್ತ ಬೆಳ್ಕೋಬೇಕಾರೆ ಬೆನ್ನೂರು ಜಾಸ್ತಿ ಹಾಕಲ್ಲ ನಾನು, ಹಾಕಿದ್ರೆ ಪೊಟಾಸ್ ಮಿಕ್ಸ್ ಒಂಚೂರು ಎಸೆದ್ ಬಿಟ್ರೆ ಬೇರೆ ಯಾವ ಗೊಬ್ಬರ ಹಾಕಲ್ಲ ಜಾಸ್ತಿ. ಭತ್ತ ಹೆಂಗ್ ಬೆಳಿತೀರಿ ಹೇಳಿ, ಯಾವ ತಳಿ ಭತ್ತ ಹಾಕದ್ ನೀವು? ಭತ್ತ ಸಣ್ಣದು ಬಿಟಿ ಬಿಟಿ ಸಣ್ಣದು ಊಟಕ್ಕೆ. ನಮ್ಮ ರತ್ನಮ್ಮನವ್ರು ಹೇಳ್ತಾರ ಸಣ್ಣಕ್ಕಿ ತಗೊಬನ್ನಿ ಅಂತ. ಇಲ್ಲ, ನಾವು ಆಗ್ಲಿಂದ ನಾವು ಅದೇನೆ. ಮೊದಲು ರಾಜಭೋಗ ರಾಜಮುಡಿ ಇತ್ತು, ಇವಾಗ ಬಿಟಿ ಸಣ್ಣದು. ಸಣ್ಣಕ್ಕಿ ಬಹಳ ಇಷ್ಟನಾ ರತ್ನಮ್ಮನವ್ರ? ದಪ್ಪಕ್ಕಿ ಊಟ ಮಾಡಕ್ಕಿಲ್ವಲ್ಲ, ಸಣ್ಣಕ್ಕಿನ ಇದು ಮಾಡೋದು ಉಪಯೋಗಿಸೋದು ಮನೆಗೆ. ಮುಂಚೆ ಎಲ್ಲ ದಪ್ಪಕ್ಕಿನೇ ತಾನೇ ಊಟ ಮಾಡ್ತೀವಿ, ಈಗೆಲ್ಲ ದಪ್ಪಕ್ಕಿ ಉಣ್ಣಲ್ಲ. ಹೌದಲ್ಲಿ ಸಣ್ಣಕ್ಕಿನೇ ಇಷ್ಟ. ಭತ್ತದ ಗದ್ದೆಗಾರು ಹೋಯ್ತೀರಾ? ಭತ್ತ ಗದ್ದೆ ಈಗ ಭತ್ತ ಜಾಸ್ತಿ ಹಾಕಲ್ಲ, ತಗೋತೀವಿ. ಹೌದಾ? ಬೆಳಿತೀನಿ ಅಂತಾರೆ. ಸ್ವಲ್ಪ ಹಾಕತ್ತಿರು, ಈಗ 2 ವರ್ಷ ಬಿಟ್ರು. ಹೌದಾ? ಅದ್ಯಾಕ್ರಿ ಮಾಡ್ತಾ ಇದೀವಿ, ಜಾಸ್ತಿ ಬೆಳೆಯಲ್ಲ ಭತ್ತ. 100 ಮೂಟೆ 200 ಮೂಟೆ ಬೆಳೆಯವು ಈಗ ಬೇಡ. ಎಲ್ಲ ಕಬ್ಬು ಅಡಕೆ ತೆಂಗು ಮಾಡಿದೀವಲ್ಲ, ಒಂದು 1/2 ಎಕರೆ ಎಷ್ಟು ಮಾತ್ರ ಬಿಟ್ಟಿರೋದು. ಅದು ಸಾಲದೆ ಹೋದಕ್ಕೆ ಬೇರೆ ನಮ್ಮ ಸ್ನೇಹಿತರುಗಳು ತವ ಕಾವೇರಿ ನೀರಿಂದ ತರಿಸ್ತೀನಿ ಅಲ್ಲಿಂದ 20 ಮೂಟೆ 30 ಮೂಟೆ. ಏನ್ ಕಾವೇರಿ ನೀರಿಂದು ಅಂದ್ರೇನು? ಅಲ್ಲಿ ಆ ನೀರಿನಲ್ಲಿ ಬೆಳೆ ಸ್ವಲ್ಪ ಇಂಪ್ರೂವ್ ಆಗಿ ಬರ್ತದೆ. ಹೇಮಾವತಿಗಿಂತ ಬೆಸ್ಟ್ ಕಾವೇರಿ ಬೆಳೆ ನೋಡಿದ್ರೆ. ಎಲ್ಲ ನದಿನೇ ಅಲ್ವಾ ಸ್ವಾಮಿ? ಆದ್ರೂ ಅಲ್ಲಿ ಕೆಆರ್ನಗರ ತಾಲೂಕಲ್ಲಿ ಪ್ರಸಿದ್ಧವಾದಂತ ಬೆಳೆ ಬರ್ತದೆ. ಅಲ್ಲಿ ಸ್ನೇಹಿತರ ಕೈಯಲ್ಲಿ 25 ಮೂಟೆ 30 ಮೂಟೆ ವರ್ಷದಲ್ಲಿ ತಂದು ಇಟ್ಬಿಟ್ರೆ 2 ವರ್ಷ ಆಗ್ತದೆ. ಹೌದಾ? ಇಲ್ಲಿ ನಮ್ದ್ರ ಜೊತೆಗೆ ಅದನ್ನು ತರಿಸ್ತೀನಿ. ನೀವ್ ಹೆಂಗ್ ಬೆಳಿತೀರ ಹೇಳಿ ಭತ್ತನ? ಭತ್ತನ ನಾವು ಒಟ್ಲು ಪಾತಿ ಮಾಡಿಸ್ತೀನಿ, ಸಿಂಗಲ್ ಫೈರನ್ ನಾಟಿ ಮಾಡಿಸ್ತೀನಿ. ಆಮೇಲೆ ಮೊದಲು ಡ್ರಮ್ ಸ್ಪೀಡ್ ಮಾಡ್ತಿದ್ದೆ ನಾನು. ಡ್ರಮ್ಮಲ್ಲಿ ಮಳೆ ಕಟ್ಟಿ ಡ್ರಮ್ ಫಸಲು ಮಾಡಿ ಎಲ್ಲ ಗದ್ದೆಯೆಲ್ಲ ಮಟ್ಟ ಮಾಡಿ ನಿಲ್ಲಿಸ್ಕೊಳ್ಳೋವು. ನಾಟಿ ಟೈಮ್ ಥರ ನೀರೆಲ್ಲ ಸ್ವಲ್ಪ ಸೀದ್ಮೇಲೆ ತಕ್ಕಳು ನೀರಲ್ಲಿ ಡ್ರಮ್ನಲ್ಲಿ ಮಳೆ ಮಾಡಿರ್ತೀನಲ್ಲ ಆ ಮಳೆನ ಎಳ್ಸೋವು. ಎಳಿಸಿ ಅದನ್ನು 1-10 ವರ್ಷ ಮಾಡಿದ್ದೀನಿ. ಈಗ ಬಿಟ್ಬಿಟ್ರ? ಈಗ ಬಿಟ್ಟಾದ್ರೆ ಎಲ್ಲ ತೆಂಗೆದ್ ಬಿಡ್ತಲ್ಲ. ಮೇಲೆ ಸುಮಾರು ಸಂಘಗಳೆಲ್ಲ ಮಾಡಿದೀನಿ ಅಂದ್ರಲ್ಲ, ಮಹಿಳಾ ಸಂಘಗಳನ್ನ ಯಜಮಾನ್ರು ರತ್ನಮ್ಮನವ್ರೆ, ನೀವು ಯಾವ್ದಾರು ಸಂಘ ಸೇರ್ಕೊಂಡಿದ್ರ? ಇಲ್ಲ, ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂಡಿವಿ. ಏನ್ ಮಾಡ್ತೀರಿ ಸಂಘದಲ್ಲಿ? ದುಡ್ಡು ಕಟ್ಕೋತೀವಿ, ನೋನ್ ತಗೋತೀವಿ, ಯಾಕೆ ಬಳಸ್ಕೊಂಡು ಇದು ಮಾಡ್ಕೊಂಡು. ಎಷ್ಟು ದುಡ್ಡು ಕಟ್ತೀರಿ? 50 ರೂಪಾಯಿ ತಿಂಗಳಿಗೆ. ಆಮೇಲೆ ಲೋನ್ ಯಾತಕ್ಕೆ ತಗೋತೀರಿ? ಬೇಕಾದ ತಗೋಬೋದು, ಇಷ್ಟೇ ಸೇರಿ ತಗೋಬೋದು, ಅಲ್ಲದ ಬೇರೆಯವ್ರಿಗೆಲ್ಲ ಇನ್ ಮಾಡ್ಕೋ. ಎಷ್ಟು ಜನ ಇದ್ದೀರಿ ನಿಮ್ಮ ಸಂಘ? 20 ಜನ. 20 ಜನ? ಎಲ್ಲರೂ ನಿಮ್ಮ ಥರ ಜಮೀನ್ದಾರೇನಾ ಅಥವಾ ಜಮೀನ್ ಇಲ್ದಲೇ ಇರೋರು ಇರ್ತಾರೆ? ಜಮೀನ್ ಇರೋರು ಅವರೇ. ಹೌದಾ? ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಸಾಲ ಕೊಡ್ತೀರಿ? ಸಾಲ ಸೈನ್ ಮಾಡಿ. ನೀವೇನು ಅಧ್ಯಕ್ಷರ ಕಾರ್ಯದರ್ಶಿಯ ಏನದಕ್ಕೆ? ಇಲ್ಲ, ನಮ್ದು ಮಾಮೂಲಿ ಸದಸ್ಯರು. ಏನ್ ನಿಮ್ ಸಂಘದ ಹೆಸರು? ಗಣಪತಿ ಸಂಘ ಅಂತ. ಗಣಪತಿ ಸಂಘ ಅಂತ. ಸರಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸಂಘನ? ಅಲ್ಲ, 15 ವರ್ಷ ಆಯ್ತು. ನೀವು ಸಾಲ ತಗೊಂಡಿದ್ದೀರಾ? ಸಾಲ ತಗೊಂಡಿದ್ದು. ಯಾತಕ್ಕೆ ತಗೊಂಡ್ರಿ? ಹಿಂಗೆ ಸುಮ್ಕೆ ಯಾತ್ಕಾರ ಒಡವೆ ಗಿಡವೆ ಹಾಕೊಳ್ಳಾಗ ಸಾಲ ಸಾಲ 50,000 ರೂಪಾಯಿ ತಗೊಳ್ಳೋದು, ಆಮೇಲೆ ಕಟ್ಕೊಂಡು ಹೋಗೋದು ತಿಂಗ್ ತಿಂಗಳಿಗೆ. ಒಡವೆ ಮೇಲೆ ತುಂಬ ಆಸೆ ಅನ್ಸುತ್ತೆ. ಹಾಲಿನ ದುಡ್ಡಲ್ಲೂ ಒಡವೆ, ಸಾಲದ ದುಡ್ಡಲ್ಲೂ ಒಡವೆ. ಯಾತ್ಕ ಬೇಕಾದಾಗ ತಗೊಳ್ಳೋದು, ಕಟ್ಕೊಂಡು ತಿಂಗ್ ತಿಂಗಳಿಗೆ ಕಟ್ಕೊಂಡು ಹೋಗೋದು. ತಿಂಗಳಿಗೆಲ್ಲ ಕಟ್ಕೊ ಹೋಗೋದು. ಒಳ್ಳೇದು ತಾಯಿ. ಎಲ್ಲರಿಗೆ ನಮಸ್ಕಾರ. ನಾನು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಡಾಕ್ಟರ್ ಚಂದ್ರಶೇಖರ ಹಂಚಿನಮಣಿ. ತಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಈ ಒಂದು ಭಾನುವಾರ 21, ಸೋಮವಾರ 22 ಮತ್ತು ಮಂಗಳವಾರ 23 ಡಿಸೆಂಬರ್ 2025 ಈ ತೋಟಗಾರಿಕಾ ಮೇಳವನ್ನು ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ರೈತ ಬಾಂಧವರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ತಾವು ಸದುಪಯೋಗಪಡಿಸ್ಕೋಬೇಕು. ಮತ್ತು ಈ ಒಂದು ಮೇಳದ ವಿಶೇಷತೆ ಏನಂದರೆ, ಇವತ್ತು ನಾವು ತೋಟಗಾರಿಕಾ ಬೆಳೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದರ ಬಗ್ಗೆ ತಮಗೆ ಮಾಹಿತಿ ದೊರೆಯುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತಮಗೆ ತಿಳಿದ ಹಾಗೆ ಇವನ್ ನಾವು ತೋಟಗಾರಿಕಾ ಬೆಳೆಗಳಲ್ಲಿ